ಆತ್ಮನಿರ್ಭರ ಭಾರತ ಅಭಿಯಾನದ ಅಡಿಯಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯ ಒಂದು ಜಿಲ್ಲೆ ಒಂದು ಉತ್ಪನ್ನದ ವಿಧಾನ ಮಾದರಿಯಲ್ಲಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಅಭಿವೃದ್ಧಿಗೆ ಸುವರ್ಣಾವಕಾಶ ಕಲ್ಪಿಸಲಾಗಿದೆ. ವ್ಯಕ್ತಿಗತ ರೈತ ಉತ್ಪಾದಕರ ಸಂಸ್ಥೆಗಳು ಉತ್ಪಾದಕ ಸೊಸೈಟಿ ಕಿರು ಉದ್ದಿಮೆಗಳಿಗೆ ಬೆಂಬಲ ಅರ್ಹ ಯೋಜನಾ ವೆಚ್ಚದ ಶೇಕಡಾ 35% ಮೌಲ್ಯದ ಸಾಲ ಸಂಪರ್ಕವಿರುವ ಸಹಾಯಧನ ಒದಗಿಸುವುದು. ಆಹಾರ ಸಂಸ್ಕರಣೆಯಲ್ಲಿ ತೊಡಗಿದ ಸ್ವಸಹಾಯ ಸಂಘಗಳ ಪ್ರತಿ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ 40,000 ರೂಪಾಯಿಗಳವರೆಗೆ ಕೊಡಲಾಗುತ್ತದೆ. ಸಾಮಾನ್ಯ ಮೂಲಭೂತ ಸೌಕರ್ಯಕ್ಕೆ ಶೇಕಡಾ 35% ಬೆಂಬಲ ಕೊಡಲಾಗುತ್ತದೆ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆಗೆ ಬೆಂಬಲ ಯೋಜನಾ ವೆಚ್ಚದ ಶೇಕಡಾ 50%. ಹೆಚ್ಚಿನ ಮಾಹಿತಿಗಾಗಿ ಕೆಪೆಕ್ ಹಾಗೂ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ. ನೇರ ಫೋನಿನ ಕಾರ್ಯಕ್ರಮಕ್ಕೆ ರೈತ ಬಾಂಧವರಿಗೆಲ್ಲ ಸ್ವಾಗತ. ರೈತ ಬಾಂಧವರೇ, ಇವತ್ತಿನ ನೇರ ಫೋನಿನ ಕಾರ್ಯಕ್ರಮದ ವಿಷಯ ಕೊಟ್ಟಿಗೆ ಪದ್ಧತಿಯಲ್ಲಿ ಕುರಿ ಮತ್ತು ಆಡು ಸಾಕಾಣಿಕೆ ಅಂತಕ್ಕಂಥ ವಿಚಾರವಾಗಿ ನಿಮಗೆಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಮತ್ತು ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಸಿಂಧನೂರಿನ ಪಶು ವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ಶಶಿಧರ್ ಸೊಪ್ಪಿಮಠ ಅವರಿದ್ದಾರೆ. ಕೊಟ್ಟಿಗೆ ಪದ್ಧತಿಯಲ್ಲಿ ಕುರಿಗಳ ಸಾಕಾಣಿಕೆ ಮಹತ್ವ ಏನು, ಏನೇನು ಸಮಸ್ಯೆಗಳು ಬರ್ತವೆ, ಯಾವ ರೀತಿ ಸಾಕಾಣಿಕೆ ಮಾಡಬಹುದು, ಮಾರಾಟದ ವ್ಯವಸ್ಥೆ ಇರ್ಬೋದು, ಏನೇನು ತಿನ್ನಿಸ್ಬೇಕಾಗತ್ತೆ, ಹೇಗೆ ನಿರ್ವಹಣೆಯನ್ನು ಮಾಡಬೇಕು ಅಂತಕ್ಕಂಥ ಹಲವಾರು ಪ್ರಶ್ನೆಗಳನ್ನ ಕೇಳಿ ಮಾಹಿತಿಯನ್ನು ಪಡ್ಕೋಬಹುದು. ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕಾದ್ರೆ ನಮ್ಮ ಫೋನ್ ಸಂಖ್ಯೆ 0855223214. ಇನ್ನೊಂದು ಫೋನ್ ಸಂಖ್ಯೆ 9449817322. ಈ ಫೋನ್ ಸಂಖ್ಯೆಗೆ ಕರೆಯನ್ನು ಮಾಡಿ ರೈತ ಬಾಂಧವರು ಯಾರು ಆಸಕ್ತಿದ್ದಾರೆ ಕುರಿ ಸಾಕಾಣಿಕೆ ಮಾಡಲಿಕ್ಕೆ, ಅವರು ಮಾಹಿತಿಯನ್ನು ಪಡ್ಕೋಬಹುದು. ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಂಥ ಡಾಕ್ಟರ್ ಶಶಿಧರ್ ಸೊಪ್ಪಿಮಠ ಅವರಿಗೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ತಮಗೆ. ನಮಸ್ಕಾರ ಸರ್. ಹೇಳಿ, ಹೇಗೆ ಅನಿಸ್ತದೆ ನಮ್ಮ ಜಿಲ್ಲೆಯಲ್ಲಿ ಕುರಿ ಸಾಕಾಣಿಕೆ ಜಾಸ್ತಿ ಇದೆ ಅಂತೀರಾ? ಕುರಿಗಳ ಸಂಖ್ಯೆ ಜಾಸ್ತಿ ಇದೆಯಾ ನಮ್ಮ ಜಿಲ್ಲೆಯಲ್ಲಿ ಒಟ್ಟಾರೆ? ಸರ್, ಇದೆ ಸರ್ ನಮ್ಮಲ್ಲಿ. ಯಾಕಂದ್ರೆ ಸಿಂಧೂರು ಮತ್ತು ಮಾನ್ವಿ ಭಾಗಗಳನ್ನು ಬಿಟ್ಟರೆ, ನೀರಾವರಿ ಬಿಟ್ಟರೆ ಒಂದು ಕರೆ ಇದೆ. ಹಲೋ ಹಲೋ, ಹಾ ನಮಸ್ಕಾರ, ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ ತಮ್ಮ ಹೆಸರು? ನಮಸ್ಕಾರ ಸರ್, ಚಂದ್ರಮೌಳಿ ಅಂತ, ರಾಯಚೂರು ಜಿಲ್ಲೆ ಸಿಂಧೂರು ತಾಲೂಕು ಜವಳಗೆರೆದಿಂದ ಮಾತಾಡೋದು. ಚಂದ್ರಮೌಳಿ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳಿ, ಪ್ರಶ್ನೆಯನ್ನ ಕೇಳಿ ತಾವು. ಕೇಳ್ತೀನಿ ಸರ್. ಈಗ ನಾನು ಚಂದ್ರಮೌಳಿ ಅಂತ ಜವಳಗೆರೆಯಲ್ಲಿ ಸರ್ ಸಹಕಾರ ಸಂಘದ ನೌಕರ ಇದ್ದೀನಿ. ಒಂದು 2 ತಿಂಗಳಲ್ಲಿ ನಾನು ನಿವೃತ್ತಿ ಆಗ್ತೀನಿ. ನಂತರ ಕುರಿ ಸಾಕಾಣಿಕೆ ಮಾಡ್ಬೇಕಂತ ಒಂದು ಉದ್ದೇಶ ಇಟ್ಕೊಂಡಿದ್ದೀನಿ ಸರ್. ಒಳ್ಳೇದು, ಹೇಳಿ. ಅದಕ್ಕೆ ಏನು ಪೂರಕವಾಗಿ ಏನ್ ಬೇಕು, ಎಷ್ಟು ಅದಕ್ಕೆ ಇನ್ವೆಸ್ಟ್ಮೆಂಟ್ ಬೇಕಾಗ್ತದೆ, ಇದರಿಂದ ಇದಕ್ಕೆ ಕಷ್ಟ ಕಾರ್ಯಪರಣಗಳು ಏನು, ಆಮೇಲೆ ಇದಕ್ಕೆ ಯಾವ ರೀತಿ ಲೋನ್ಗಳು ಸಿಗ್ತವೆ ಅನ್ನೋ ಬಗ್ಗೆ ಅಂತ ಒಂದ್ ಸ್ವಲ್ಪ ಮಾಹಿತಿ ಬೇಕಾಗಿದೆ ಸರ್. ಮಾತಾಡ್ತಾರೆ ಡಾಕ್ಟರ್ ಸೊಪ್ಪಿ, ಇಲಾಖೆಯಿಂದ ಏನಾದ್ರೂ ಸಹಾಯಧನ ಸಿಗ್ತದೆ? ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ ಸರ್. ತಾವು ಒಳ್ಳೆ ಪ್ರಯತ್ನದಲ್ಲಿ ಇದ್ದೀರಾ. ಇನ್ನು ರಿಟೈರ್ಡ್ ಆಗಿ ಸ್ವಲ್ಪ ದಿವಸದಲ್ಲಿ ಇದ್ದಾಗ ಪ್ಲಾನ್ ಮಾಡ್ತಾ ಇದ್ರೆ ಒಳ್ಳೇದು ಸರ್. ಹೌದು ಸರ್, ಹೌದು ಸರ್. ಏನಿಲ್ಲ, ನೀವು ಕಡಿಮೆ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಿ ಸರ್. ಪ್ರಾರಂಭದಲ್ಲಿ ಎಷ್ಟು ಕುರಿಗಳನ್ನು ಮಾಡಿದ್ರೆ ಒಳ್ಳೇದು ಸರ್? ಪ್ರಾರಂಭದಲ್ಲಿ 25 ಕುರಿಗಳಿಂದ ಮಾಡೋದು ಒಳ್ಳೇದು ಸರ್. ಒಂದು ನೀವು ಫಸ್ಟ್ ಏನ್ ಮಾಡ್ಬೇಕು ಸರ್, ಕುರಿ ಸಾಕಾಣಿಕೆ ಮಾಡ್ಬೇಕು, ಮೇಕೆ ಸಾಕಾಣಿಕೆ ಮಾಡ್ಬೇಕು, ಎರಡನ್ನ ಒಂದು ಡಿಸೈಡ್ ಮಾಡ್ಕೊಳ್ಳಿ ಸರ್. ಇಲ್ಲ ಎರಡನ್ನೂ ಸೇರಿನ ಮಾಡ್ಬೋದಿಲ್ಲ ಅಂತಲ್ಲ, ಬಟ್ ಏನಾಗುತ್ತೆ ಆಹಾರ ಪದ್ಧತಿ ಯೋಚನೆ ಮಾಡಿ ಸರ್. ಆಯ್ತು ಸರ್, ಅಂದ್ರೆ ಕುರಿ ಸಾಕಾಣಿಕೆನೇ ನೀವು ಇದು ಮಾಡಿರೋದು, ಪ್ಲಾನ್ ಮಾಡಿರೋದು? ಹೌದು ಸರ್, ಹೌದು ಸರ್. ಒಳ್ಳೆ ಸರ್, ಒಳ್ಳೇದು. ಎಷ್ಟು ಬಂಡವಾಳ ಬೇಕಾಗ್ಬೋದು ಸರ್ 25 ಕುರಿ ಸಾಕ್ಲಿಕ್ಕೆ? ಒಂದು ಅಂದಾಜು ನಮಗೆ ವೆಚ್ಚ ಸರ್. ಈಗ ನೀವು ಯಾವ ಪದ್ಧತಿಯಲ್ಲಿ ಸಾಕಾಣಿಕೆ ಮಾಡೋದು, ಆಧುನಿಕ ಪದ್ಧತಿಯಲ್ಲಿ ಮೇಲ್ಛಾವಣಿ ಪದ್ಧತಿಯಲ್ಲಿ ಸಾಕ್ಬೇಕಂತ ಏನಾದ್ರು ಪ್ಲಾನ್ ಇದೆಯಾ, ಅಥವಾ ಏನು ನಾರ್ಮಲ್ ಆಗಿ ಶೆಡ್ ಅನ್ನು ನಿರ್ಮಾಣ ಮಾಡ್ಬಿಟ್ಟು ನೆಲದ ಮೇಲೆ ಅವನ್ನ ಸಾಕಾಣಿಕೆ ಮಾಡಿ ಮೇಯಿಸಿ ಅಲ್ಲಿಂದ? ಏನು ಸಿಸ್ಟಮ್ ಆಗಿ ಮಾಡ್ಬೇಕು, ಹೊಸ ಸಿಸ್ಟಮ್ ಏನ್ ಬಂದೈತೆ, 5 ವರ್ಷ ಇದನ್ನ ಹಾಕಿ ಇದು ಮಾಡ್ಬೇಕು ಅಂತ ಒಂದ್ ಪ್ಲಾನ್ ಐತೆ ಸರ್. ಆಮೇಲೆ 25 ನೀವ್ ಹೇಳ್ದಂಗೆ 25 ಸಾಕ್ಬಿಡೋದು, ನೆಕ್ಸ್ಟ್ ಅಕಸ್ಮಾತ್ ಚೆನ್ನಾಗಿ ಡೆವಲಪ್ ಆದ್ರೆ ಅದನ್ನ ಎಕ್ಸ್ಟೆನ್ಷನ್ ಮಾಡ್ಕೊಂಡು ಒಂದು ಎಕರೆ ಹೊಲ ಲೀಸ್ ತಗೊಂಡು ಮಾಡ್ಬೇಕಂತ ಒಂದು ಉದ್ದೇಶ ಐತೆ ಸರ್. ಒಳ್ಳೇದು ಸರ್, ಒಳ್ಳೇದು. ಆಕ್ಚುಲಿ ಲೀಸ್ ತಗೊಂಡು ಮಾಡೋ ಅಂತ ಹೇಳ್ತಾ ಇದ್ರಲ್ಲ ಸರ್, ಆಕ್ಚುಲಿ ಎಲ್ಲದೂ ನೀವು ಅದು ಮತ್ತೆ ಮೇಲ್ಛಾವಣಿ ಪದ್ಧತಿಯಲ್ಲಿ ಮಾಡ್ಬೇಕಂತ ನಿಮ್ ಪ್ಲಾನ್ ಇದೆ. ನನ್ನ ಒಂದು ಅನಿಸಿಕೆ ಏನಂತಂದ್ರೆ, ಆದಷ್ಟು ಸ್ವಂತ ಭೂಮಿ ಇದ್ರೆ ಒಳ್ಳೇದು ಸರ್. ಆಕ್ಚುಲಿ ಏನಾಗುತ್ತೆ, ನೀವು ಲೀಸ್ಗೆ ದುಡ್ಡು ಕೊಡ್ಬೇಕಾಗುತ್ತೆ, ಮರಿ ಪರ್ಚೇಸ್ ಮಾಡ್ಬೇಕಾಗತ್ತೆ, ಮೇಲ್ಛಾವಣಿ ಪದ್ಧತಿಯಲ್ಲಿ ಕೊಟ್ಟಿಗೆ ನಿರ್ಮಾಣ ಮಾಡ್ಬೇಕಾಗತ್ತೆ, ಎಲ್ಲದಕ್ಕೂ ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ, ಲಾಸ್ಟ್ ಮಾರ್ಕೆಟ್ ಎಲ್ಲಿ ಹೋಗ್ಬೇಕಾಗುತ್ತೆ. ನಾರ್ಮಲ್ ಆಗಿ ಇಲ್ಲಿದೆಯಲ್ಲ ನಿಮಗೆ, ಈಗ ಮೇಲ್ಛಾವಣಿಯಲ್ಲಿ ಮಾಡಿದ್ದು ಚೆನ್ನಾಗಿದೆ ಕುರಿ ಅಂತಂದ್ಬಿಟ್ಟು, ಅಥವಾ ಅದಕ್ಕೆ ಸ್ಪೆಷಲ್ ಆಗಿ ನಮಗೆ ಮಾರ್ಕೆಟ್ ಇಲ್ಲ, ಹಿಂಗಾಗಿ ಏನಂತಂದ್ರೆ ನೀವು ಆದಷ್ಟು ಏನ್ ಮಾಡಿ ಸರ್, ಮುಂಚೆ ಫಸ್ಟ್ ಮೇಲ್ಛಾವಣಿ ಪದ್ಧತಿಕ್ಕಿಂತ ಇನ್ನೋದಕ್ಕಿಂತ ಫಸ್ಟ್ ನೀವು ಈ ದಿವಸ ನೀವು ನೌಕರರಾಗಿದ್ರಿ, ಇವಾಗ ಕುರಿ ಸಾಕಾಣಿಕೆ ಬರ್ತಾ ಇದ್ರಿ, ಆದ್ರಿಂದ ನೀವು ನಿಮ್ ತಂದೆಯವರು ಇರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಮುಂಚೆ ಅದ್ರ ಬಗ್ಗೆ ಐಡಿಯಾ ಇರ್ಬೋದು ಸರ್, ಬಟ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗ್ಬೇಕಂದ್ರೆ ಮುಂಚೆ ನೆಲಹಾಸ ಪದ್ಧತಿಯಲ್ಲೇ ಫಸ್ಟ್ ಮಾಡಿ ಸರ್. ಮಾಡಿ ಅದರಲ್ಲಿ ಏನು ನಿಮಗೆ ಗೊತ್ತಾಗುತ್ತೆ, ಇದರಲ್ಲಿ ಏನೇನು ಲಾಭಾಂಶ ಇದೆ, ಯಾವ ರೀತಿ ಲಾಭಾಂಶ ಇದೆ, ಇದರಲ್ಲಿ ಯಾವುದು ನೆಗೆಟಿವ್ ಇದೆ, ಪಾಸಿಟಿವ್ ಇದೆ ಅಂತ ಗೊತ್ತಾಗುತ್ತೆ. ಆಮೇಲೆ ಮೇಲ್ಛಾವಣಿಗೆ ಆಮೇಲೆ ಅಷ್ಟೊಳಗೆ ನಿಮ್ಗೆ ಏನಾಗುತ್ತೆ ಒಂದು ಐಡಿಯಾ ಬರುತ್ತೆ ಸರ್. ಬೇರೆ ಬೇರೆ ಎಲ್ಲೆಲ್ಲಿ ಮಾಡಿದ್ರೆ ಅದೆಲ್ಲ ಒಂದು ತಿರುಗಾಡ್ಬಿಟ್ಟು ನೋಡಿದಾಗ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಸರ್, ಅವಾಗ ಮಾಡೋದು ಒಳ್ಳೇದಂತ ನನ್ನ ಭಾವನೆ. ನಾನೊಂದು ಸ್ನೇಹಿತರದ ತಿರುಗೋಳದಲ್ಲಿ ನೋಡಿದ್ರೆ ಸರ್, ನೀಲಕಂಠ ಅಂತ ಹಾಕ್ತಿದ್ದಾರೆ. ಹೌದು ಸರ್, ಹೌದು, ನೀಲಕಂಠ ಬಾಜಗೌಡ ಅಂತ ನೋಡಿ ಮಾಡಿದ್ದಾರೆ ಸರ್. ನಾನು ಅವರ ಇನ್ಸ್ಪೈರ್ ನನಗೆ ಒಂದ್ ಸ್ವಲ್ಪ ಮಾಡಿದ್ದಾರೆ ಅಂತಂದು ಹೇಳಿದ್ದಾರೆ. ಅದಕ್ಕೆ ನಮಗೆ ಇಲ್ಲಿ ಸ್ವಂತ ಭೂಮಿ ಕೊಡ್ಲಿಕ್ಕೆ ಆಗಲ್ಲ ಸರ್, ಒಂದ್ ಸ್ವಲ್ಪ ಜಾಗ ಒಂದ್ ಸ್ವಲ್ಪ ಎಷ್ಟು ಬೇಕಾಗ್ತದೆ ನೋಡಬಹುದು ನೀವು ಸಿಂಧೂರಲ್ಲಿ ಕೆಲವೊಂದು ಭಾಗ ಏನಿದೆಲ್ಲ ಡ್ರೈಲ್ಯಾಂಡ್ ಏರಿಯಾ ಇದೆ ಸರ್. ಈಗ ಅಟ್ಟಿ ಇರ್ಪಪ್ಪ ಆಗಿರ್ಬೋದು, ಈ ಕಡೆ ಅಲ್ಬನೂರು ಏರಿಯಾ ಆಗಿರ್ಬೋದು, ಒಣಬಳ್ಳಾರಿ ಏರಿಯಾ, ಅವೆಲ್ಲ ಡ್ರೈಲ್ಯಾಂಡ್ ಏರಿಯಾ ಸರ್. ಆ ಭಾಗದಲ್ಲಿ ಅಲ್ಲ ಸರ್, ನೀರು ಒಂದು 6 ಇಂಚ್ ನೀರು ಬರಂತ ಒಂದು ಬೋರ್ವೆಲ್, ಒಳ್ಳೆ ಸಿಹಿ ನೀರು ಬೋರ್ವೆಲ್ ಇದ್ರೆ ಸಾಕು, ಜಾಸ್ತಿ ನೀರು ಬೇಕಾಗಲ್ಲ. ಯಾಕಂದ್ರೆ ಪ್ರಿಯರ್ ಇದನ್ನ ತುಂಬಾ ಯೋಚನೆ ಮಾಡ್ಬೇಕು ಸರ್ ನಾವು. ಯಾಕಂದ್ರೆ ನೀರಾವರಿ ಭಾಗದಲ್ಲಿ ಸೊಳ್ಳೆ ಕಾಟ ಜಾಸ್ತಿ ಇರುತ್ತೆ, ಆಮೇಲೆ ಏನಾಗುತ್ತೆ ಸುತ್ತಮುತ್ತಲು ಜಾಸ್ತಿ ನಾವು ಕುರಿ ಸಾಕಾಣಿಕೆ ಇಲ್ಲದೆ ಇರೋದ್ರಿಂದ ನಿಮಗೆ ಮೇಯಿಸೋದಕ್ಕೆ ಆಮೇಲೆ ನಿಮ್ಗೆ ಸಿಗಂತ ಮೇವಿನ ಪ್ರಮಾಣ ಏನಿದೆಯಲ್ಲ ಸರ್ ತುಂಬಾ ಕಡಿಮೆ ಇರುತ್ತೆ ಅಲ್ಲಿ, ಇವೆಲ್ಲ ನೀವು ಕನ್ಸಿಡರ್ ಮಾಡ್ಕೊಳ್ಳಿ ಸರ್. ಸರ್ ಎರಡೂ ಇರ್ಬೇಕಾಗತ್ತೆ ಸರ್, ಡ್ರೈ ಫಾರ್ಡರ್ ಬೇಕಾಗುತ್ತೆ, ಮತ್ತೆ ಏನಿದೆ ಗ್ರೀನ್ ಫಾರ್ಡರ್ ಬೇಕಾಗುತ್ತೆ ಸರ್. ಅದು ಮತ್ತೆ ನೀವು ಬ್ಯಾಲೆನ್ಸ್ಡ್ ಫುಡ್ ಅನ್ನು ಹಾಕ್ಬೇಕಾಗತ್ತೆ. ಏನಾಗುತ್ತೆ, ನಾವು ಬರೀ ಈ ಏಕದಳ ಧಾನ್ಯಗಳನ್ನ ಕಾಮನ್ಗೆ ಏನ್ ಮಾಡ್ತಾ ಇದಾರೆ ರೈತರು, ಏಕದಳ ಮೇವುಗಳನ್ನು ಕೊಡ್ತಾ ಇದಾರೆ ಸರ್. ನೇಪೇರ್ ಹುಲ್ ಆಗಿರ್ಬೋದು, ಅಥವಾ ಪ್ಯಾರಾಗ್ರಾಸ್ ಆಗಿರ್ಬೋದು, ಅಥವಾ ನಾವು ಮೆಕ್ಕೆಜೋಳದ ದಂಟ ಆಗಿರ್ಬೋದು, ಅಥವಾ ಸಪ್ಪೆ ಆಗಿರ್ಬೋದು, ಸಜ್ಜೆದು, ಈ ತರ ಏನ್ ಮಾಡ್ತಾರೆ ಸರ್, ಮಾನೋಕ್ರಾಪ್ ಅದನ್ನೇ ಫೀಡ್ ಮಾಡ್ತಾ ಹೋಗ್ತಾ ಇದಾರೆ. ಅಲ್ಲಿ ಏನಾಗ್ತಾ ಇದೆ, ಈ ನಮಗೆ ನಾವು ಈ ರೊಟ್ಟಿ ಜೊತೆಗೆ ಪಲ್ಯ ಊಟ ಮಾಡ್ತೀವಿ, ಅಥವಾ ಕಾಳು ಊಟ ಮಾಡ್ತೀವಿ, ಅನ್ನ ಜೊತೆ ಬೇಳೆ ಊಟ ಮಾಡ್ತೀವಿ, ಹಂಗ ಅವಕ್ಕೂ ಪ್ರೋಟೀನ್ ಅಂಶ ಬೇಕು ಸರ್. ಆದ್ರಿಂದ ಆ ದ್ವಿದಳ ಏನಿದಾವಲ್ಲ, ಆರಂಭದಲ್ಲಿ ಯಾವ ತಳಿ ತಂದ್ರೆ ಒಳ್ಳೇದಂತ್ರಿ ಸರ್? ಅಂದ್ರೆ ಸರ್, ಈಗ ಹೊರಗಡೆ ಸರ್, ಈಗ ನಿಮ್ದು ಭೂಮಿ ಇತ್ತು ಅಂತಂದ್ರೆ ನೀವೇ ಬೆಳ್ಕೊಂಬಿಟ್ಟು ಇದು ಮಾಡ್ಬೋದು ಸರ್. ಇಲ್ಲಂತಲ್ಲ, ಈಗ ನೇಪೇರ್ ಆದ್ರೂ ಬೆಳ್ಕೋಬಹುದು, ಇಲ್ಲಂತಲ್ಲ ನೇಪೇರು, ಅದ್ರ ಜೊತೆಗೆ ಪ್ಯಾರಾಗ್ರಾಸ್ ಆದ್ರೂ ಇದು ಮಾಡ್ಕೋಬಹುದು. ಹುಲ್ಲುಗಳಲ್ಲಿ ಹೇಳ್ಬೇಕಂತಂದ್ರೆ, ಅದನ್ನ ಬಿಟ್ಟರೆ ದ್ವಿದಳಗಳಲ್ಲಿ ಹೇಳ್ಬೇಕಂತಂದ್ರೆ ದಶರಥ ಹುಲ್ಲು ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಸರ್, ಅದನ್ನ ಎಡ್ಜ್ ಲೂಸರ್ ಅಂತ ಕರೀತಾರೆ. ಇಲ್ಲ ನಮ್ಮಲ್ಲಿ ಕಾಮನ್ ಆಗಿ ಸಿಂಧೂರಲ್ಲಿ ಪಿಳೆಪೆಸರು ಅಂತ ಬೆಳೆಸ್ತಾ ಇದ್ರೆ ಅದನ್ನ ಮೇಯಿಸ್ತಾರೆ, ಅದು ತುಂಬಾ ಚೆನ್ನಾಗಿರುತ್ತೆ. ಅದನ್ನ ಬಿಟ್ಟರೆ ಕಾಮನ್ ಆಗಿ ಲೂಸರ್ ಅಂತ ಹೇಳ್ತೀವಿ, ಲೂಸರ್ ನಮ್ಮ ಎರೆ ಭೂಮಿಗೆ ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ ಸರ್ ಅದು. ಅಲ್ಲ ಸರ್, ಕುರಿ ಯಾವ ತಳಿ ತಂದ್ರೆ ಲೋಕಲ್ ಒಳ್ಳೇದು, ಕೆಂಗೂರಿ ಏನಿದೆಯಲ್ಲ ಸರ್ ನಮ್ದು, ನಮ್ಮ ಏರಿಯಾಗೆ ತುಂಬಾ ಅಡಾಪ್ಟಬಿಲಿಟಿ ಇದೆ, ಅದು ಬೇಗ ಅಡ್ಜಸ್ಟ್ ಆಗುತ್ತೆ. ನಾವು ಫಸ್ಟ್ ನೀವು ವಸ್ತಾಯಿ ಮಾಡ್ತಾ ಇರೋದ್ರಿಂದ ಫಸ್ಟ್ ಕೆಂಗೂರಿನೇ ತಗೊಂಬನಿ ಸರ್. ಆಮೇಲೆ ನೀವು ಹೇಳಿದ ನೀಲಕಂಠ ಬಾಜೇಗೌಡವ್ರು ಏನ್ ಮಾಡಿದಾರಲ್ಲ, ಆತರ ಬೇರೆ ತಳಿಗಳನ್ನ ತಂದ್ಬಿಟ್ಟು ಆಮೇಲೆ ಇದ್ ಮಾಡೋಣ ಸರ್. ಒಳ್ಳೇದು ಚಂದ್ರಮೌಳಿ ಅವರೇ, ಕರೆ ಮಾಡಿದಕ್ಕೆ ಧನ್ಯವಾದ. ಯಶಸ್ವಿ ಆಗ್ರಿ ನೀವು ನಿವೃತ್ತಿ ನಂತರ, ನಿಮ್ಮ ಕುರಿ ಸಾಕಾಣಿಕೆ ಯಶಸ್ವಿ ಆಗಲಿ, ಮಾದರಿ ಆಗಲಿ ನಮ್ಮ ರೈತರಿಗೆ. ಧನ್ಯವಾದಗಳು. ಈಗ ನಾವು ಈಗ ಚಂದ್ರಮೌಳಿ ಅವರು ಕೇಳಿದ ಹಾಗೆ ಕುರಿ ತಳಿಗಳ ಬಗ್ಗೆನೇ ಕೇಳಿದ್ರು, ನೀರು ಬೇಕಾ ಹೇಗೆ ಅಂತಕ್ಕಂಥದ್ದು. ಇಲ್ಲಿ ನೀರಾವರಿ ಅನುಕೂಲತೆ ಬೇಕಂತೀರ ಕುರಿ ಸಾಕಾಣಿಕೆ ಮಾಡಲಿಕ್ಕೆ, ಬೇಕೇ ಬೇಕಾ ನೀರಾವರಿ ಅನುಕೂಲತೆ? ನೀರಾವರಿ ಕುರಿಗಳಿಗೇನು ನೀರು ಕುಡಿಲಿಕ್ಕೆ ವ್ಯವಸ್ಥೆ ಇದ್ರೆ ಸಾಕು, ಮತ್ತು ಹಸಿಮೇವದಿಗೆಲ್ಲ ಸೈಲೇಜ್, ಎಲ್ಲಿ ಹಸಿಮೇವ ತರ್ತದಂದು ಸೈಲೇಜ್ ಮಾಡಲಿಕ್ಕೆ, ಅಥವಾ ಬೇಸಿಗೆಯಲ್ಲೆಲ್ಲ ಹಸಿಮೇವ ಸಿಗೋದಿಲ್ಲ, ಹೇಗೆ ಬೇಕೇ ಬೇಕಂತೀರಾ ಸರ್? ಬೇಕಾಗಿಲ್ಲ. ಆ್ಯಕ್ಚುಲಿ ಏನಂದ್ರೆ, ಓಕೆ, ಪ್ರತಿದಿನ ನೀರು ಕುಡಿಯೋದಕ್ಕೆ ಏನು ಬೇಕಲ್ಲ ಸರ್, ಒಂದು ಈವನ್ ಒಂದು 1000 ಲೀಟರ್ದು ಒಂದು ಟ್ಯಾಂಕ್, ಅಥವಾ ಅದು ಡಿಪೆಂಡ್ಸ್ ಆನ್ ನಾವು ಎಷ್ಟು ಪಾಪ್ಯುಲೇಷನ್ ಹಾಕಿರ್ತೀವಲ್ಲ, ಅದ್ರ ಮೇಲೆ ನಾವು ನೀರು ಸಂಗ್ರಹಣೆ ಮಾಡ್ಕೊಂಬಿಟ್ಟು ಕುಡಿಯೋದಕ್ಕೆ ನೀರು ಇದ್ರೆ ಸಾಕು ಸರ್. ಸಾಕು. ಅಥವಾ ನಾವು ಅತಿ ಅಂದ್ರೆ ಯೂಶ್ವಲಿ ಕಾಮನ್ ಆಗಿ ಏನ್ ಮಾಡ್ತೀವಿ ಅಂತಂದ್ರೆ 2-3 ತಿಂಗಳು, ಅಥವಾ ನಾರ್ಮಲ್ ಆಗಿ ಕುರಿಗಾರ ಏನ್ ಮಾಡ್ತಾರೆ, ವರ್ಷಕ್ಕೊಂದ್ಸರಿ ಕುರಿ ತೊಳಿತಾ ಇರ್ತಾರೆ. ಹೌದು, ಈ ತರ ಇರುತ್ತೆ ಪದ್ಧತಿ. ಹಿಂಗಾಗಿ ಜಾಸ್ತಿ ಬೇರೆ ಕರೆ, ಈಗ ನಾವು ಹಸು ಸಾಕಾಣಿಕೆ ಮಾಡಿದಾಗ ಬೇಕಾದಷ್ಟು ನೀರಿನ ಪ್ರಮಾಣ ಇದಕ್ಕೆ ಬೇಕಾಗಿಲ್ಲ. ನಮ್ಗೆ ಬೇಕಾಗಿರೋದು ಹಲೋ ಹಲೋ ನಮಸ್ಕಾರ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ತಮ್ಮ ಹೆಸರು? ಮಾಳಿಂಗರಾಯ್ ಅವರು? ಹೌದು ಸರ್. ಮಾಳಿಂಗರಾಯ್ ಅವರೇ, ಕೇಳಿ, ಪ್ರಶ್ನೆ ಕೇಳಿ. ಅದೇ ಸರ್, ನಮ್ಮ ಕುರಿ ಇದಾವೆ ಸರ್, 130 ಕುರಿ ಇದೆ ಸರ್. ಆದ್ರ ನಮ್ ಮನೇಲಿ ಏನಂತಾರ ಸರ್, ಕುರಿ ಮಾರಿ ಟಗರಗಳನ್ನ ಸಾಕ್ತಾರಲ್ಲ ಸರ್ ಇವಾಗ. ಟಗರ ಮಾರಿ? ಹೌದು. ಅಂದ್ರೆ 130 ಕುರಿ ಇದೆ ಸರ್, ಅವಕ್ಕ ಸ್ವಲ್ಪ ಮೇಂಟೆನೆನ್ಸ್ ಮಾಡಕ್ ಆಗವಲ್ಲ ಸರ್, ಎಲ್ಲ ಭೂಮಿ ಇಲ್ಲಲ್ಲ ಸರ್. ಹಂಗಾಗಿ ಸರ್ ಟಗರ ಮರಿ ಸಾಕ್ಬೇಕಂತ ಇದ್ ಮಾಡ್ಬೇಕಲ್ಲ ಸರ್. ಹಂಗಾಗಿ ಯಾವ ರೀತಿ ಸರ್ ಅವು ಇದು ಕೊಟ್ಟರೆ ಯಾವ ರೀತಿ ಮಾಡಿ ಸಾಕ್ಬೇಕಂತ ನಾವು ಅನ್ಕೀವಿ ಸರ್. ಒಳ್ಳೇದು, ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಹಲೋ, ಈಗ ಒಂದು ನನಗೆ ಸರ್ ಕೇಳಿಸ್ತಾ ಇದೆಯಲ್ಲ, ನಾನು ಮಾತಾಡೋದು ನಿಮ್ಗೆ. ಈಗ ನೀವು ಈಗ ನಾರ್ಮಲ್ ಆಗಿ ಸಾಕಾಣಿಕೆ ಮಾಡ್ತಾ ಇದ್ರಲ್ಲ, ಹೊರಗಡೆ ಹೋಗ್ಬಿಟ್ಟು ಮೇಯಿಸ್ಕೊಂಡ್ ಬರೋ ಪದ್ಧತಿಯಲ್ಲಿ ಇದ್ರಿ ನೀವು ಈಗ? ನಿಮ್ಮಲ್ಲಿ ಮೇಯಿಸೋದಕ್ಕೆ ಜಾಗ ಇದೀರಾ? ಮೇಯಿಸೋಕೆ ಜಾಗ ಎಲ್ಲ ಇದೆಯಲ್ಲ, ಹೊಲಗಳೆಲ್ಲ ಸಿಗುತ್ತಲ್ಲ ನಿಮ್ಗೆ, ಖಾಲಿ ಹೊಲಗಳು ಎಲ್ಲ, ಈ ತರ ಗುಡ್ಡಗಾಡೆ ಪ್ರದೇಶ ಅಥವಾ ಏನೋ ಸುತ್ತಮುತ್ತಲು ಪ್ರದೇಶ ಎಲ್ಲ ಇದೆ ನಿಮ್ಮಲ್ಲಿ ಸುತ್ತಮುತ್ತಲು? ಸರ್ ಕೃಷ್ಣ ನದಿ ಇದೆ ಸರ್, ನದಿ ದಂಡಿಗೆ ನಿಮ್ಗೇನಾದ್ರೂ ಈಗ ಕಾಯೋರು ಅಥವಾ ಲೇಬರ್ ಪ್ರಾಬ್ಲಮ್ ಆಗ್ತಾ ಇದೆ ಅನ್ಸುತ್ತೆ ಹೇಳಿ ಸರ್. ಈ ಪದ್ಧತಿಯಲ್ಲಿ ತೆಗೆಯೋದಕ್ಕೆ ನಿಮ್ಗೆ ಮೇನ್ ಕಾರಣ ಏನ್ ಹೇಳಿ? ಅದೇ ಸರ್, ಅವನ್ನೆಲ್ಲ ಮೇಸಕ್ ಆಗವಲ್ದು, ಒಂದು ಒಂದು 20-25 ತಗೊಂಡು ಆರಾಮ ಇದ್ರು ಕೊಟ್ಟಡೆ ಮಾಡ್ಕೊಂಡ್ರೆ ಸರ್ ಮನ್ಯಾಗ ಸರ್. ನಾವೇನಂತೀವಿ ಸರ್, ಇದೇ ಮುಂದುವರ್ಸೋಕ್ ಇಷ್ಟ ನಾವೇನಾಕತ್ತೀವಿ ಸರ್. ಅದು ಉತ್ತಮ ಯಾರು ಯಾರು ತೆಗಿಬೋದಲ್ಲ ಸರ್, ನಾವು ಈಗ ಒಂದ್ ವರ್ಷಕ್ಕೆ ತೆಗಿಬಹುದು. ನೀವು ಏನ್ ಯೋಚನೆ ಮಾಡ್ತಾ ಇದ್ರ ಸೇರುತ್ತೆ. ಈಗ ಓಡಾಡಿ ಮೇಯಿಸೋ ಪದ್ಧತಿಯಲ್ಲಿ ಖರ್ಚು ಕಡಿಮೆ ಇರುತ್ತೆ, ನಿಮಗೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಇದರಲ್ಲಿ ಏನಾಗುತ್ತೆ, ಖರ್ಚು ಜಾಸ್ತಿ ಇರೋದ್ರಿಂದ ಆಟೋಮೆಟಿಕ್ ಆಗಿ ನಿಮ್ಗೆ ಬರೋಂಥ ಲಾಭಾಂಶ ಕಡಿಮೆ ಇರುತ್ತೆ. ಇಲ್ಲಿ ಏನಾಗುತ್ತೆ, ಪ್ರತಿಯೊಂದು ನೀವು ತರಬೇಕಾಗುತ್ತೆ, ತಂದ್ಬಿಟ್ಟು ಹಾಕೋದಕ್ಕೆ ಲೇಬರ್ ಬೇಕು, ಆಮೇಲೆ ಕಾಳು ಕಡಿ ಏನಿದಾವಲ್ಲ ಅವನ್ ಸದೇ ತರಬೇಕಾಗುತ್ತೆ. ಇಲ್ಲಿ ಜಾಸ್ತಿ ನೀವು ಖರ್ಚು ಮಾಡ್ಬೇಕಾಗುತ್ತೆ. ಆಮೇಲೆ ಅದಲ್ಲದೆ ನೀವೀಗ ಹೌದು ಹಂಗಿದ್ರೆ ಒಳ್ಳೇದು, ಇಲ್ಲಂತಲ್ಲ ಸಜ್ಜೆ ನೀರಾವರಿ ಅನುಕೂಲ ಅದನ್ರಿ ತಮಗೆ. ಏನಿಲ್ಲ ಬಟ್ ಸಾಧ್ಯವಾದಷ್ಟು ಏನ್ ಗೊತ್ತಾ, ನನ್ನ ಒಪಿನಿಯನ್ ಅಂತಂದ್ರೆ ನಿಮಗೆ ಯಾರಾದ್ರೂ ಮನೇಲಿ ಎಕ್ಸ್ಟ್ರಾ ಮೆಂಬರ್ಸ್ ಇದ್ರಂತಂದ್ರೆ, ಕಾಯೋರ್ ಇದ್ರಂತಂದ್ರೆ ಅದೇ ಪದ್ಧತಿಯಲ್ಲಿ ಮುಂದುವರೆದ್ ಒಳ್ಳೇದು. ಇಲ್ಲ ನಮಗೆ ಆಗ್ತಾನೆ ಇಲ್ಲ ಪದ್ಧತಿ ಇಲ್ಲ ಅಂತಂದ್ರೆ ಇದ್ ಮಾಡ್ಬೋದು. ಬಟ್ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಕಂಪಲ್ಸರಿ ನೀವು ಎಲ್ಲಾ ಕೇರ್ ತಗೋಬೇಕಾಗುತ್ತೆ. ಅಂದ್ರೆ ಅವಕ್ಕೆ ನೀರಿಂದು ಪ್ರತಿಯೊಂದು ಮೇವನ್ನ ಸರಿಯಾಗಿ ತಂದ್ಬಿಟ್ಟು ಹಾಕೋದು. ಏನಾಗುತ್ತೆ ಎಷ್ಟೋ ಸರಿ ನೀವು ಅಲ್ಲಿ ಹೊರಗಡೆ ಪದ್ಧತಿಯಲ್ಲಿ ತಾವು ಹೋಗ್ತಾ ಇರ್ತಾವ್ ಮೇಯ್ತಾ ಇರ್ತಾವ್ ಎಲ್ಲಾ ತಪ್ಪಲ್ಲೂ ಸಿಗ್ತಾ ಇರ್ತದೆ ಎಲ್ಲ ತಿನ್ನುತ್ತೆ. ಬಟ್ ಇಲ್ಲೇನಾಗುತ್ತೆ ಅಂತಂದ್ರೆ ನೀವು ಕಂಪಲ್ಸರಿ ಬರೀ ಹಸಿ ಹುಲ್ಲು ಅಷ್ಟೇ ಒಂದೇನು ಹಾಕಂಗಿಲ್ಲ, ಅದ್ರ ಜೊತೆಗೆ ಬೇರೆ ಕಾಳುಗಳನ್ನ ಹಾಕ್ಬೇಕಾಗತ್ತೆ, ಇಲ್ಲಾಂದ್ರೆ ದ್ವಿದಳ ಧಾನ್ಯಗಳು ಅಥವಾ ದ್ವಿದಳ ಮೇವು ಏನಾದ್ರೂ ಹಾಕ್ಬೇಕಾಗತ್ತೆ. ಆಮೇಲೆ ಕಂಪಲ್ಸರಿ ನಾವು ಕೊಟ್ಟಿಗೆ ಪದ್ಧತಿಯಲ್ಲಿ ಸಾಕಿದಾಗ ಜಂತಿನ ಸಮಸ್ಯೆ ಜಾಸ್ತಿ ಇರುತ್ತೆ, ರೋಗ ಸಮಸ್ಯೆ ಜಾಸ್ತಿ ಇರುತ್ತೆ, ಅದನ್ನೆಲ್ಲ ಕೇರ್ ತಗೋಬೇಕಾಗತ್ತೆ. ಅದೇ ಸರ್ ಅಂದ್ರೆ ಸರ್ ಇದು ಕುರಿ ಅಂದ್ರೆ ಇದೇವಲ್ಲ ಸರ್, ಅಂದ್ರೆ ಒಂದ್ ವರ್ಷಕ್ಕ ಎಷ್ಟು ತಂದ ಲಕ್ಷಕ್ಕೆ ಹಾಕ್ಬೋದು ಸರ್ ನಾವು? ಏನಿಲ್ಲ, ನೀವು ಫಸ್ಟ್ ತಂದಾಗ ಏನ್ ತಗೊಂಡ್ಬರ್ತಿರಲ್ಲ, ಕುರಿ ಸೆಲೆಕ್ಷನ್ ಮಾಡ್ಬೇಕಾದ್ರೆ ಮಿನಿಮಮ್ ಅಂತಂದ್ರು ಈಗ ನಿಮ್ಮಲ್ಲಿ ಇದಾವ್ ಅಂತ ಹೇಳ್ತಾ ಇದ್ರಿ, ನೀವು ಸೆಲೆಕ್ಷನ್ ಮಾಡಿದ್ರೆ ಟಗರ್ ಮರಿಗಳನ್ನ ಸೆಲೆಕ್ಷನ್ ಮಾಡ್ಬೇಕು ಅನ್ಕೊಂತ ಇದ್ರಿ, ಅವೇನಿದಾವಲ್ಲ 4-5 ತಿಂಗಳು ಟಗರ್ ಮರಿಗಳನ್ನ ಸೆಲೆಕ್ಷನ್ ಮಾಡ್ಕೊಂಡು ಅವನ್ನ ಸಪರೇಟ್ ಆಗಿ ಇದು ಮಾಡ್ಕೊಳ್ರಿ. ಫಸ್ಟ್ ಏನ್ ಮಾಡ್ರಿ ಅಂತಂದ್ರೆ, ನೀವು ಯಾವ ಸೀಸನ್ ಅಲ್ಲಿ ಸಾಕ್ತಾ ಇದ್ರಿ ಅದು ಆ ಟೈಮಲ್ಲಿ ಏನಾದ್ರು ಹಸಿ ಮೇವು ಜಾಸ್ತಿ ಸಿಗ್ತಾ ಇದೆ ಅಲ್ಲಿ ಜಾಸ್ತಿ ತಿಂತಾದವನ್ನ ಇದನ್ನು ಅವಮಾನದಲ್ಲಿ ಇದ್ರಂತಂದ್ರೆ ಆ ದಿನಗಳಲ್ಲಿ ಇದ್ರಂತಂದ್ರೆ ಫಸ್ಟ್ ಎಂಟೋಟಾಕ್ಸಿಮಿ ಅಂತ ಕರಿತೀವಿ, ಅದನ್ನ ಕರುಳು ಬೇನೆ ಇಂಜೆಕ್ಷನ್ ಇರುತ್ತೆ ಅದನ್ನ ಮಾಡ್ಕೋಬೇಕಾಗತ್ತೆ ಸರಿನಾ. ಅದು ಜಾಸ್ತಿ ತಿಂದಾಗ ಬರೋಂಥ ರೋಗ. ಅದು ಬಿಟ್ಟರೆ ನೀವು ಚಳಿಗಾಲದಲ್ಲಿ ಏನಾದ್ರೂ ಇದು ಮಾಡ್ತಾ ಇದ್ರಿ ಜಾಸ್ತಿ ಇದಿತ್ತು ಅಂತಂದ್ರೆ ಅವಾಗ ಏನಿರುತ್ತಲ್ಲ PPR ಅಂತ ಒಂದು ರೋಗ ಬರುತ್ತೆ, ಅದನ್ನ ಅವ್ರಿಗೆ ವ್ಯಾಕ್ಸಿನ್ ಮಾಡೋ ಅವಶ್ಯಕತೆ ಇದೆ. ಈಗ ಮೇಲ್ಚಾವಣಿ ಪದ್ಧತಿಯಲ್ಲಿ ನೀವು ಸಾಕಾಣಿಕೆ ಮಾಡಿದ್ರೆ ಅಂತ ಕೇಳ್ರಿ, ಅಲ್ಲಿ ಒಂದೇ ಕಡೆ ಇರುತ್ತೆ ಕುರಿ, ಹೊರಗಡೆ ಹೊಡ್ಕೊಂಬರೋ ಅವಶ್ಯಕತೆ ಇಲ್ಲ. ಸಪೋಸ್ ಬಂದ್ ಬಂತಂದ್ರು ಸ್ವಲ್ಪ ಸ್ವಲ್ಪ, ಯಾಕಂದ್ರೆ ಮೇಲ್ಚಾವಣಿ ಪದ್ಧತಿಯಲ್ಲಿ ಏನಾಗುತ್ತೆ, ಆ ಕಡಿಗಳನ್ನ ಜೋಡಿಸಿರ್ತಾರೆ, ಇಲ್ಲಂತಂದ್ರೆ ಫೈಬರ್ ಮೆಟೀರಿಯಲ್ ಜೋಡಿಸಿರ್ತಾರೆ, ಅಲ್ಲಿ ಏನಾಗುತ್ತೆ ಇವನ್ ಇಕ್ಕೆ ಹಾಕ್ಲಿ ಅಥವಾ ಅದು ಮೂತ್ರ ಮಾಡ್ಲಿ, ಅದು ಇಮಿಡಿಯೇಟ್ ಆಗಿ ಒಂದು ಚೂರು ಇಲ್ಲ ಕೆಳಗಡೆ ಬಿದ್ದು ಬಿಡುತ್ತೆ, ಏನ್ ಗಲೀಜಾಗ ಕೊಟ್ಟಿಲ್ಲ ಬರೋದಿಲ್ಲ. ಬಟ್ ಏನಾಗುತ್ತೆ ನೀವು, ಹೌದೌದು ನೀವು ಇದೆಲ್ಲ ನಾನು ಹೇಳಿದ ಪ್ರಕಾರ ನೀವು ಮಾಡ್ಬೇಕಂತಂದ್ರೆ ತುಂಬಾ ಖರ್ಚು ಬರುತ್ತೆ. ಆದ್ರಿಂದ ನೀವೇನ್ ಮಾಡಿ, ನಿಮ್ದು ಜಾಗ ಇರುತ್ತೆ ಅನ್ಸುತ್ತೆ, ಜಾಗ ಇತ್ತು ಅಂತಂದ್ರೆ ನೀವು ಹೊಲದಲ್ಲೇ ಮಾಡ್ರಿ ಅಥವಾ ಊರಿಗೆ ಹತ್ರ ಇರೋಂಥ ಜಾಗದಲ್ಲಿ ಮಾಡ್ರಿ. ಅಲ್ಲಿ ಏನೈತಲ್ಲ ಎರಡು ಶೆಡ್, ಒಂದು ಹೊರಗಡೆ ಜಾಗ ಮಾಡ್ಕೊಳ್ರಿ, ಹೊರಗಡೆ ನೀವೇನು ಫಸ್ಟ್ ಕೊಟ್ಟಿಗೆ ಕ್ಲೀನ್ ಮಾಡೋ ಟೈಮಿಗೆ ಏನಿದೆಯಲ್ಲ ಅಥವಾ ಹೊರಗಡೆ ಸ್ವಲ್ಪ ಮೇಯಿಸೋವಾಗಿ ಅಥವಾ ಸ್ವಲ್ಪ ಹೊರಗಡೆ ಬಿಡೋ ಟೈಮ್ ಏನಿದೆಯಲ್ಲ ಅಲ್ಲೊಂದು ಸಾಧಾರಣ ಚಪ್ಪರದ ಅಂತ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಮಧ್ಯೆ ಗೋದಲೆ ಮಾಡ್ಕೊಂಡು ನೀರು ಫೆಸಿಲಿಟಿ ಮಾಡ್ಕೊಂಡು ಅಲ್ಲಿ ಹೊರಗಡೆ ಇರುತ್ತೆ. ಅವಾಗ ಏನಿದೆಯಲ್ಲ ಅದು ಜಾಸ್ತಿ ಖರ್ಚು ಮಾಡೋದು ಬೇಕಾಗಿಲ್ಲ. ಬಟ್ ಹೊರಗಡೆ ಏನು ನೀವು ರಾತ್ರಿ ಹೊತ್ತಿರೋದು ಆಮೇಲೆ ದಿನದ ಜಾಸ್ತಿ ಹೊತ್ತಿರುತ್ತವಲ್ಲ ಮೇಯೋ ಜಾಸ್ತಿ ಮೇಯೋ ಜಾಗ ಏನಿರುತ್ತಲ್ಲ ಅದಕ್ಕೆ ಸ್ವಲ್ಪ ಡೈಮಂಡ್ ಫೆನ್ಸಿಂಗ್ ಮಾಡ್ಕೊಂಡು ಒಳಗಡೆ ಚಾವಣಿಯನ್ನು ಚೆನ್ನಾಗಿ ಭದ್ರವಾಗಿ ಮಾಡ್ಕೊಂಡು, ಯಾಕಂದ್ರೆ ನಾಯಿ ನದಿ ಒಳಗೆ ಬರಬಾರದು, ಎಲ್ಲ ಕಾಕರು ಒಳಗಡೆ ಬರಬಾರದು, ಆ ರೀತಿ ಭದ್ರ ಮಾಡ್ಕೋಬೇಕು. ಇದು ಕುರಿ ಬಗ್ಗೆ ಹೇಳ್ಬೇಕಂದ್ರೆ ಸರ್, ಕುರಿ ಟಗರ ಎಷ್ಟಿರಬಹುದು ಸರ್? 130 ಕುರಿ ಇದಾವೆ ಸರ್ ನಮ್ಮ, ಅದರಲ್ಲಿ ಎರಡು ಟಗರಗಳು ಇಟ್ಟಿದ್ವಲ್ಲ ಸರ್ ನಾವು, ತುಂಬಾ ಕಡಿಮೆ ಆಯ್ತು ಇವ್ರೆ, ತುಂಬಾ ಕಡಿಮೆ ಸರ್. ನಿಮ್ ಪ್ರಕಾರ ಎಷ್ಟಿರಬಹುದು ಸರ್? ನಮ್ಮ ಪ್ರಕಾರ ನಿಮ್ಗೆ 13 ಟಗರ ಇರಬೇಕು, ಯಾಕಂದ್ರೆ ನಾವು 25 ಬಂದಿರ್ಬೇಕಂತೀರಾ ಹೇಗಿಲ್ಲ ಸರ್, ಅದಕ್ಕೊಂದು ಟಗರ ಇರಬೇಕು. ಬಟ್ ಏನಂದ್ರೆ ಕಾಮನ್ ಆಗಿ ನಾನು ನೋಡಿದ ಪ್ರಕಾರ ಕುರಿಗಾರರು ಅಷ್ಟೊಂದು ಇರೋದಿಲ್ಲ, ಅಟ್ ಲೀಸ್ಟ್ ಮಿನಿಮಮ್ ಅಂತಂದ್ರು ನೀವೊಂದು 130 ಇದ್ರೆ ಕೂಡ ಎರಡು ಇದೆ ಸರ್. ನಾನು ಅದೇ ಏನಾಗುತ್ತೆ, ಎಷ್ಟು ವರ್ಷದಿಂದ ಇದಾವ ಇದಾವು ಸರ್? ಎಷ್ಟು ವರ್ಷದಿಂದ ಇದಾವ ಆ ಟಗರ್ಗಳು ಸರ್? 4 ವರ್ಷದಿಂದ ಇದೆ. ಅದೇ ನಮ್ಮ ಕುರಿಗಾರ ಮಾಡ್ತಾರ ಮಿಸ್ಟೇಕ್, ಇದು ತುಂಬಾ ಬಹುಮುಖ್ಯವಾದ ಮಿಸ್ಟೇಕ್. ಏನಂತಂದ್ರೆ ಈ ಆ ಟಗರ್ಗೆ ಏನಿರುತ್ತಲ್ಲ, ಒಂದು ಹೆಣ್ಣು ಕುರಿ ಕ್ರಾಸ್ ಆಯ್ತು ಅಂತ ಕೇಳಿ ಅದಕ್ಕೆ ಮರಿ ಹುಟ್ಟುತ್ತೆ, ಅದು ಒಂದು ವರ್ಷ ಒಳಗಡೆ ದೊಡ್ಡದಾಗುತ್ತೆ, ಅಂದ್ರೆ ವಯಸ್ಕ ಸ್ಥಿತಿ ಬರುತ್ತೆ. ಅದು ಸೇಮ್ ಮತ್ತು ಅದೇ ಟಗರಿಂದ ಕ್ರಾಸ್ ಆಗುತ್ತೆ. ಅಲ್ಲಿ ಹುಟ್ಟಂತ ಮರಿ ಏನಿದೆ ನೋಡ್ರಿ, ಅದು ಅಷ್ಟೊಂದು ಸದೃಢವಾಗಿರೋದಿಲ್ಲ, ಬಾಡಿ ವೈಟ್ ಕಡಿಮೆ ಆಗಿಬಿಡ್ಬೋದು ಅಥವಾ ಬೇರೆ ಯಾವ್ದೋ ರೋಗಗಳಿಂದ ಇದಾಗ್ಬೋದು. ಯಾಕಂದ್ರೆ ನಾವ್ ಹೆಂಗ ಅದು ಇನ್ಬ್ರೀಡಿಂಗ್ ಅಂತ ಕರಿತೀವಿ, ಆ ಸಮಸ್ಯೆಗಳು ಬರೋ ಚಾನ್ಸ್ ಇರುತ್ತೆ. ನನ್ನ ಪ್ರಕಾರ ಪ್ರತಿ ವರ್ಷಕ್ಕೆ ಇಲ್ಲ ಅಂತಂದ್ರು 1.5 ವರ್ಷ ಅಥವಾ 2 ವರ್ಷಕ್ಕೊಂದ್ಸರಿ ಕಂಪಲ್ಸರಿ ನೀವು ಟಗರ್ಗಳನ್ನ ಚೇಂಜ್ ಮಾಡ್ಬೇಕು. ಬೇರೆ ಏನಂದ್ರೆ ತರ್ಬೇಕಂತೀರಿ? ಹೌದು ಸರ್, ಹೌದು ತರ್ಬೇಕು. ತಂದಾಗ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಹುಟ್ಟಂತ ಮರಿಗಳು ಸದೃಢವಾಗಿರ್ತವೆ, ಆಮೇಲೆ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರುತ್ತೆ. ಮಾಡ್ರಿ ಚೆನ್ನಾಗಿರುತ್ತೆ, ಒಂದ್ 25 ಪ್ರಾರಂಭ ಮಾಡ್ರಿ. ಈಗ ನೋಡ್ರಿ ನಿಮ್ಮಲ್ಲಿ ಟಗರ್ ಹುಟ್ಟವಲ್ಲ, ಟಗರ್ ಮರಿಗಳು ಹುಟ್ಟವಲ್ಲ ನಿಮ್ಮಲ್ಲಿ, 130 ಕುರಿ ಅದಾವಲ್ಲ. ನಿಮ್ಮಲ್ಲೇ ಹುಟ್ಟಿದಂತ ಟಗರ್ ಮರಿಗಳನ್ನ ಚೆನ್ನಾಗಿ ಕೊಪ್ಪಿಸ್ರಿ, ಅವನ ಚೆನ್ನಾಗಿ ಅವನ ಸಪರೇಟ್ ಆಗಿ ಇಟ್ಟು ಒಂದ್ ಕೊಟ್ಟಿಗೆ ಮಾಡ್ಕೊಂಡು ಅವನೇ ಕೊಪ್ಪಿಸ್ಬೋದು ನೀವು. ಆ ತರ ಮಾಡ್ರಿ, ನಿಮಗೆ ಸಿಂಪಲ್ ಆಗಿ ಸೆಟ್ ಮಾಡ್ಕೊರ್ ಒಂದು ಸಿಂಪಲ್ ಆಗಿ ಅಂದ್ರೆ. ಓಕೆ, ಹಾಲು ಫಸ್ಟ್ ಚೆನ್ನಾಗಿ ಕುಡಿಸಿ, ಹಾಲು ಚೆನ್ನಾಗಿ ಕುಡಿಸಿ 6 ತಿಂಗಳಾದ್ಮೇಲೆ ಫಸ್ಟ್ ಏನ್ ಮಾಡಿದ್ರೆ 6 ತಿಂಗಳು ಒಂದ್ 6 ತಿಂಗಳ ತನಕ ಬಿಡ್ರಿ ಹಾಲು ಕುಡಿಲಿ ಚೆನ್ನಾಗಿ. 4 ತಿಂಗಳ ಮಿನಿಮಮ್ ಆಗ್ಲಿ 2 ತಿಂಗಳು ಅಷ್ಟೇ ಕುಡಿಯೋದು, ಆಮೇಲೆ ಏನಾಗುತ್ತೆ ಸರ್? ಇಲ್ಲಿ ನಮ್ಮಲ್ಲೇ ತಗೊಂಡು ಮರಿ ಸಾಕಿದಾರಲ್ಲ ಸರ್, ನಮ್ಮಲ್ಲೇ ಅಂದ್ರೆ ಸರ್ 5,500 ಮಾರಿದ್ದೆ ಸರ್ ನಾನು, ಒಂದು 20 ಮರಿ ಕೊಟ್ಟಿದ್ದೆ ಸರ್ ಇಲ್ಲಿ. 4 ತಿಂಗಳಿಗೆ ಸರ್ ಅವರು 10,000 ಮಾರಿದ್ರು ಸರ್. ನೋಡ್ರಿ, ಇಲ್ಲ ಆಗತ್ತೆ ಆಗತ್ತೆ ಆಗತ್ತೆ ಅಷ್ಟ ಆಗುತ್ತೆ. ಬಟ್ ಏನಂತಂದ್ರೆ ನೀವು ಸಣ್ಣ ಮರಿಗಳು ಮಾರ್ದಂಗೆ ಕಾಣುತ್ತೆ, ಅಂದ್ರೆ 3 ತಿಂಗಳು ಮರಿಗಳು ಮಾರ್ದಂಗೆ ಕಾಣುತ್ತೆ. 5 ವರ್ಷ ಒಂದು ಉತ್ತಮವಾದ ಲಾಭ ತಗೊಂಡ್ರಲ್ಲ ಸರ್, ಅದಕ್ಕೆ ನಾನು ಒಂದು ಇಲ್ಲಿ ಎಲ್ಲರಿಗೂ ಕೇಳಿದ್ರಿಗೆ ಒಂದು ನಿಮ್ಮ ಬಾಯಲ್ಲಿ ಕೇಳಿದ್ವಿ. ನಿಮ್ಮ ಟಗರ್ ಮರಿಗಳನ್ನ ನೀವೇ ಚೆನ್ನಾಗಿ ಕೊಬ್ಬಿಸಿ ಮಾರ್ಬೋದು, ಅವನ ಏನ್ರಿ ಕೊಟ್ಟಿಗೆ ಪದ್ಧತಿಯಲ್ಲಿ ಸಾಕಾಣಿಕೆ ಮಾಡಿ ಒಳ್ಳೆ ಲಾಭ ಬರ್ತದ. ಆಮೇಲೆ ಇನ್ನೊಂದು, ನೀವು ಇದು ಮಾಡ್ಕೊಳ್ಳಿ, ನೀವು ಯಾವ ರೀತಿ ಪ್ಲಾನ್ ಮಾಡ್ಕೋಬೇಕಂತಂದ್ರೆ, ಪರ್ಟಿಕ್ಯುಲರ್ಲಿ ಕೆಲವೊಂದು ಹಬ್ಬಗಳಿದೆ, ಮೊಹರಂ ಆಗಿತ್ತು ಅಥವಾ ಈ ತರ ಹಬ್ಬಗಳೇನಿದಾವಲ್ಲ, ಆ ಹಬ್ಬಗಳು ಬರೋ ಟೈಮ್ಗೆ ನಿಮ್ಮ ಕೊಬ್ಬಿದಂತ ಟಗರು ಮರಿಗಳು ರೆಡಿ ಆಗಿರ್ಬೇಕು ಮಾರೋದಕ್ಕೆ. ಎಷ್ಟೋ ಸರಿ ಏನಾಗುತ್ತೆ, ನೀವು ಸಾಕಾಣಿಕೆ ಮಾಡ್ತೀರಿ ಆ ಟೈಮಿಗೆ ನೀವು ಮಾರ್ಕೆಟ್ಗೆ ಹೋದಾಗ ನಿಮ್ಗೆ ಅಷ್ಟೊಂದು ಮಾರ್ಕೆಟ್ ಸಿಗಲ್ಲ. ಆ ತರ ಆಗಿದೆ ಲಾಸ್ಟ್ ಟೈಮು, ಏನಾಯ್ತು ಈ ಕೋವಿಡ್ ಇದ್ದ ಸಲುವಾಗಿ ತುಂಬಾ ಜನ ಬೇರೆ ಕಡೆಯಿಂದ ಬಂದರು, ಕುರಿ ಸಾಕಾಣಿಕೆ ತುಂಬಾ ಜನ ಮಾಡಿದ್ರು. ಮಾಡಿದಾಗ ಏನಾಯ್ತು, ಮಾರ್ಕೆಟ್ ಅವಾಗ ಏನಾಗ್ಬಿಡ್ತು, ಮಾರ್ಕೆಟ್ ಎಲ್ಲ ಕ್ಲೋಸ್ ಆಗ್ಬಿಡ್ತು, ಆಟೋಮೆಟಿಕ್ ಆಗಿ ಏನಾಯ್ತು, ತುಂಬಾ ಕಷ್ಟ ಅನುಭವಿಸಿದ್ರು. ಅಂದ್ರೆ ಹಬ್ಬದಲ್ಲಿ ಬಂದ್ರೆ ಒಳ್ಳೆ ಒಂದು ಪ್ಲಾನ್ ಯಾವ ರೀತಿ ಮಾಡ್ಬೇಕು ಬರ್ಬೇಕು, ಆತರ ಬರ್ಬೇಕು. ಬಟ್ ಇನ್ನೊಂದು ಒಳ್ಳೆ ಲಕ್ಷಣ ಏನಂತಂದ್ರೆ, ಇವಾಗ ಇದು ಮಾಂಸಾಹಾರಿಗಳ ಒಂದು ಪ್ರಮಾಣ ಜಾಸ್ತಿ ಆಗ್ತಾ ಇದೆ, ಏನ್ ತೊಂದರೆ ಇಲ್ಲ, ಬೇಡಿಕೆ ಇದೆ, ಬೇಡಿಕೆ ಇದೆ, ಏನ್ ತೊಂದರೆ ಇಲ್ಲ. ಒಳ್ಳೇದು, ಕರೆ ಮಾಡಿದಕ್ಕೆ ಧನ್ಯವಾದ ತನಗಿರಿ. ಓಕೆ ಸರ್, ಕೊನೆಯಲ್ಲಿ ಯಾವ್ಯಾವ ಒಂದು ರಸಿಕೆ ಹಾಕೋದೊಂದು ಹೇಳಿಬಿಡಿ ಸರ್, ಕೊನೆಯಲ್ಲಿ ರಸಿಕೆ ಬಗ್ಗೆ ಕೇಳ್ತಾ ಇದ್ದಾರೆ. ಈಗ ಮುಖ್ಯವಾಗಿ ನಾನು ಆಗ್ಲೇ ಹೇಳ್ತಾ ಇದ್ದೆ, ಎಂಟ್ರೋಟಾಕ್ಸಿಮಿಯಾ ಹೇಳಿದ್ರು, ಎಂಟ್ರೋಟಾಕ್ಸಿಮಿಯಾ ಇದೆ ಲಸಿಕೆ, ಅದನ್ನ ಹಾಕ್ಸ್ಬೇಕಾಗತ್ತೆ. ಪಿಪಿಆರ್ ಲಸಿಕೆ ಹಾಕ್ಸ್ಬೇಕಾಗತ್ತೆ, ಆಮೇಲೆ ಮೈಲಿ ರೋಗ ಅಂತ ಒಂದು ಇದೆ, ಆ ವ್ಯಾಕ್ಸಿನ್ ಇದೆ, ಲಸಿಕೆ ಹಾಕ್ಸ್ಬೇಕಾಗತ್ತೆ. ಆಮೇಲೆ ಅದಕ್ಕೆ ಹಾಕಿದ್ವಿ ಸರ್, ಅದು ಮೊನ್ನೆ ಮೈಲಿ ಇದೆ ಅಂತ ಹೇಳಿದ್ರು, ಕಂಪನಿ ಹಾಕಿದ್ವಿ ನೋಡಿ ಸರ್. ಓಕೆ ಓಕೆ, ಇರ್ಲಿ, ಒಳ್ಳೇದು. ವ್ಯಾಕ್ಸಿನ್ ಸೇರಿದೆಯಲ್ಲ, ಅದು ನಿಯಮಿತವಾಗಿ ಹಾಕ್ಸ್ಬೇಕು. ಏನಂತಂದ್ರೆ ನೀವು ಎಷ್ಟೋ ಸರ್ ಕುರಿಗಾರ ಏನ್ ಮಾಡ್ತೀರಾ ಅಂತ, ಒಂದು ವ್ಯಾಕ್ಸಿನ್ ಹಾಕ್ಸಿರ್ತೀರಾ, ಇಮಿಡಿಯೇಟ್ ಆಗಿ ಒಂದು 21 ಡೇಸ್ ಗ್ಯಾಪ್, 21 ದಿವಸ ಗ್ಯಾಪ್ ಬೇಕು ಒಂದು ವ್ಯಾಕ್ಸಿನ್ ಅಂದ್ರೆ ವ್ಯಾಕ್ಸಿನ್ಗು. ಎಷ್ಟೋ ಸರ್ ಏನ್ ಮಾಡ್ತೀರಾ ಅಂತಂದ್ರೆ, ಒಂದೇನೋ ರೋಗ ಬಂದಿದೆ, ಒಂದು ವ್ಯಾಕ್ಸಿನ್ ಹಾಕ್ಸ್ಬಿಡ್ತೀರಾ. ಎಷ್ಟೋ ಸರ್ ನಾವು ಹೇಳಿದ್ರೆ ಕೇಳೋದಿಲ್ಲ, ಏನ್ ಮಾಡ್ತಾರೆ ಅಂತ, ಇಲ್ಲ ಸರ್ ಹಾಕ್ಬಿಡ್ರಿ ಅಂತಂದ್ಬಿಟ್ಟು ನಮ್ಮನ್ನು ಫೋರ್ಸ್ ಮಾಡ್ತೀರಿ, ಇಲ್ಲಾಂದ್ರೆ ನಾವಿಲ್ಲಕ್ಕೆ ಇನ್ನೊಬ್ರು ಕರೆದ್ಬಿಟ್ಟು ಇಂಜೆಕ್ಷನ್ ಮಾಡಿಸ್ಬಿಡ್ತೀರಿ. ಆ ತರ ಆಗ್ಬಾರ್ದು. ಒಂದು ವ್ಯಾಕ್ಸಿನ್ಗೂ ಅನದರ್ ವ್ಯಾಕ್ಸಿನ್ಗೂ ಮಿನಿಮಮ್ 21 ಡೇಸ್ ಗ್ಯಾಪ್ ಇರಬೇಕು. ಯಾಕಂದ್ರೆ ಅದು ರೋಗ ನಿರೋಧಕ ಶಕ್ತಿ ಬರಬೇಕು ಅಂತಂದ್ರೆ ಅಷ್ಟು ದಿವಸ ಬೇಕು. ಹೆಂಗೆ ನಾವು ಈ ಕೋವಿಡ್ ವ್ಯಾಕ್ಸಿನ್ ಒಂದು ನಿಯಮಿತವಾಗಿ ಮಾಡಿಸ್ತಾ ಇದೀವಲ್ಲ ಆ ರೀತಿ. ಆಮೇಲೆ ಈ ವ್ಯಾಕ್ಸಿನ್ಸ್ ಏನಿದೆಯಲ್ಲ ಕರೆಕ್ಟಾಗಿ ಮಾಡಿಸ್ಬೇಕು. ಅತಿ ಇಂಪಾರ್ಟೆಂಟ್ ಅಂದ್ರೆ ಜಂತು ನುಳಿದ ಸಮಸ್ಯೆ ಜಾಸ್ತಿ ಇರುತ್ತೆ. ನಾವೇನ್ ಹೇಳ್ತೀವಿ, ಕುರಿಗಳನ್ನ ಜಂತು ಹುಳುಗಳ ಒಂದು ಸಂಗ್ರಹಾಲಯ ಅಂತಾನೆ ಕರಿತೀವಿ. ಯಾಕಂದ್ರೆ ಜಂತಿನ ಸಮಸ್ಯೆ ಜಾಸ್ತಿ ಇರುತ್ತೆ, ಯಾಕಂದ್ರೆ ಅವು ಕ್ಲೋಸ್ ಆಗಿ ಮಣ್ಣು ಇದು ಭೂಮಿಗೆ ಮೇಯ್ತಾ ಇರುತ್ತೆ. ಮಣ್ಣು ಜಾಸ್ತಿ ಹೋಗೋ ಚಾನ್ಸಸ್ ಇರುತ್ತೆ, ಆಟೋಮೆಟಿಕ್ ಆಗಿ ಮೇಯ್ದಾಗ ಏನಾಗುತ್ತೆ, ಹೊಟ್ಟೆಲಿ ಜಂತು ಆಗ್ತಾ ಇರುತ್ತೆ. ಅದು ಜಂತಿನ ನೀವು ಕಂಟ್ರೋಲ್ ಮಾಡ್ಕೊತಾ ಇರ್ಬೇಕು. ಅದು ನಿಯಮಿತವಾಗಿ ಪ್ರತಿ 4 ತಿಂಗಳಿಗೆ ಒಂದ್ಸರಿ ಜಂತಿನ ಔಷಧ ಹಾಕ್ಬೇಕು, ಅದ್ರ ಜೊತೆಗೆ ವ್ಯಾಕ್ಸಿನ್ಸ್ಗಳನ್ನ ಮಾಡಿಸ್ತಾ ಇರ್ಬೇಕು. ಇಲ್ಲ ಆಕ್ಚುಲಿ ನೋಡ್ರಿ, ನಿಮ್ಮಲ್ಲಿ ಯಾಕಂದ್ರೆ ನಿಮ್ಮ ಏರಿಯಾದಲ್ಲಿ ತಕ್ಕಂಗೆ ನೀವು ಸೆಲೆಕ್ಷನ್ ಮಾಡ್ಕೊಳ್ರಿ. ಸಪೋಸ್ ನಿಮ್ಮಲ್ಲಿ ನೀರಾವರಿ ಭಾಗ ಇದೆ ಅಂತ ಹೇಳ್ತಾ ಇದ್ರಿ, ಅಲ್ಲಿ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಜಂತಿನ ಪ್ರಮಾಣ ಜಾಸ್ತಿ ಇರುತ್ತೆ. ಹಿಂಗಾಗಿ ನೋಡಿ, ನಿಮ್ ಬಾಡಿ ವೇಟ್ ಬರೋದು ಅದ್ರ ಮೇಲೆ ಡಿಸೈಡ್ ಮಾಡ್ಬೋದು, ಅಥವಾ ನಿಮ್ಮ ಹತ್ರದಲ್ಲಿರೋ ಡಾಕ್ಟರ್ಸ್ ನ ಕಂಡಾಗ ಓಕೆ ನಮ್ಮ ಏರಿಯಾಕ್ಕೆ ಇದು ಅವಶ್ಯಕತೆ ಇದೆ ಇಲ್ವ ಅಂತಂದ್ಬಿಟ್ಟು ಅವರೇ ಡಿಸೈಡ್ ಮಾಡಿ ಹೇಳ್ತಾರೆ ನಿಮಗೆ. ಒಳ್ಳೇದ್ರಿ, ಮಾಡ್ರಿ, ಚೆನ್ನಾಗಿರುತ್ತೆ. ನಿಮ್ಮ ಟಗರ್ ಮರಿಗಳನ್ನ ಕೊಡಿಸ್ರಿ, ಒಳ್ಳೆ ಮಾಹಿತಿ ಕೊಟ್ರಿ ಸರ್. ಧನ್ಯವಾದ ಕರೆ ಮಾಡಿದ್ದಕ್ಕೆ. ನಿಮ್ಮ ಮಾತಿನಿಂದ ಒಂದು ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಒಂದು ಲಸಿಕೆ ಅದು ಆಗ್ತಾರೆ ಸರ್. ಒಳ್ಳೇದು ಒಳ್ಳೇದು, ಧನ್ಯವಾದ, ಒಳ್ಳೇದಾಗುತ್ತೆ ಮಾಡ್ರಿ. ಏನಂದ್ರೆ ಒಳ್ಳೆ ಪ್ರಯತ್ನ ಇರ್ಬೇಕು. ಸಾಮಾನ್ಯವಾಗಿ ತಾವು ಹೇಳುವ ಹಾಗೆ ಒಂದು 25 ಟಗರು ಮರಿಗಳನ್ನು, ವಿಶೇಷವಾಗಿ ಟಗರು ಮರಿ ಸಾಕಾಣಿಕೆ ಮಾಡ್ತಾ ಇರ್ತಾರೆ, 25 ಟಗರು ಮರಿ ಸಾಕಾಣಿಕೆ ಮಾಡೋರಿಗೆ ಸಿಂಪಲ್ ಆಗಿ ಶೆಡ್ ಮಾಡ್ಕೋಬೇಕಾದ್ರೆ ಎಷ್ಟು ಖರ್ಚಾಗತ್ತಂದ್ರೆ, ಭಾಳ ಸಿಂಪಲ್ ಆಗಿ ನೆಲ ಹಾಸಿಗೆಯಲ್ಲಿ ಏನು ಅಲ್ಲಿ ಸ್ಥಳೀಯವಾಗಿ ಸಿಗ್ತಕ್ಕಂಥ ವಸ್ತುಗಳನ್ನು ಉಪಯೋಗ ಮಾಡಿ ಶೆಡ್ಗಳನ್ನು ನಿರ್ಮಾಣ ಮಾಡೋದು ಮಾಡ್ಬೋದು ಸರ್. ಈಗ ನಾರ್ಮಲಾಗಿ ಏನಾಗುತ್ತಲ್ಲ, ಮೇಲ್ಛಾವಣಿಗೆ ನಾವು ತಗಡನ್ನು ಉಪಯೋಗಿಸಿ ಸುತ್ತಲೂ ಏನಿದೆಯಲ್ಲ ಸರ್ ಡೈಮಂಡ್ ಫೆನ್ಸಿಂಗು, ಸ್ವಲ್ಪ ಗೋಡೆ ಕಟ್ಕೊಂಡ್ರೆ ಆಯಿತು, ಗೋಡೆ ಕಟ್ಕೊಳ್ಳಂತಂದ್ರೂ ಬೊಂಬೆಗಳನ್ನು ಹಾಕೊಂಡ್ಬಿಟ್ಟು ಮಾಡ್ಬೋದು ಸರ್. ಒಂದು 50,000 ಸ್ಟಾರ್ಟ್ ಮಾಡ್ಬೋದು, ಯಾಕಂದ್ರೆ ಫಸ್ಟ್ ಒಂದು 25 ಸಾಕಾಣಿಕೆ ಮಾಡಿದ ಲಾಭ ಅಂತಂದ್ರೆ ವರ್ಷ ಸ್ವಲ್ಪ ಚೆನ್ನಾಗಿ ಸುಧಾರಣೆ ಮಾಡ್ಕೊಂತ ಹೋಗ್ಬೋದು. ಹೌದು ಸರ್, ಹೌದು, ಇಲ್ಲ ಹಂಗೇ ಮಾಡ್ಬೇಕಾಗಿದೆ ಸರ್. ಒಂದು ಕರೆ ಇದೆ, ಹಲೋ ಹಲೋ ಸರ್, ನಮಸ್ಕಾರ, ಎಲ್ಲಿಂದ ಮಾತಾಡ್ತೀರಿ? ತಮ್ಮ ಹೆಸರು? ಸರ್, ನಮ್ಮ ಹೆಸರು ಸುರೇಶ್ ಅಂತೇಳಿ, ರಾಯಚೂರು ಡಿಸ್ಟ್ರಿಕ್ಟ್, ರಾಯಚೂರು ತಾಲೂಕು, ಜಸಗೂರು ಗ್ರಾಮ. ಸರ್, ಸುರೇಶ್ ಅವರೇ, ಕುರಿ ಟಗರು ಮರಿ ಸಾಕಾಣಿಕೆ ಬಗ್ಗೆ? ಹೌದು ಸರ್. ಹ್ಮ್, ಕೇಳಿ ಸುರೇಶ್ ಅವರೇ, ಪ್ರಶ್ನೆ ಕೇಳಿ. ಸರ್, ಈಗ ಆಲ್ರೆಡಿ ನಾನು ಒಂದು 10 ಟಗರು ಮರಿ ತಂದೀನಿ ಸರ್. ಅವನ ಒಳ್ಳೇದು, ಮನೇಲಿ ಶೆಡ್ ಅಲ್ಲಿ ಹಾಕಿ ಮೇಯಿಸ್ತಾ ಇದ್ದೀನಿ. ಓಕೆ, ಈಗ ಅದು ಆಲ್ರೆಡಿ ಈಗ ನಮ್ ಶೇಂಗಿನ ಒಟ್ಟು ತಗರೊಟ್ಟು ಈಗ ಹೈಟೆಕ್ ಶೆಡ್ ಮಾಡ್ಬೇಕಂತ ಅನ್ಕೊಂಡಿದೆ ಸರ್. ಅದ್ ಯಾವ ತರ ಮಾಡ್ಬೇಕು ಸ್ವಲ್ಪ ಗೊತ್ತಿಲ್ಲ ಸರ್, ಅದಕ್ಕೆ ಕೇಳ್ತೇನೆ. ಓಕೆ ಓಕೆ ಓಕೆ. ಈಗ ನಿಮ್ದು ಎಷ್ಟು? 25 ಹತ್ತು ಸಾಕಿದೀನಿ ಅಂತ ಹೇಳಿದ್ರಲ್ಲ. 12 ಹತ್ತು ಸಾಕಾಣಿಕೆ ಮಾಡಿದ್ರಲ್ಲ, ಅದ್ರದ್ದು ಈಗ ಇನ್ನು ಎಷ್ಟು ದಿವಸ ಮಾಡ್ಬೇಕಂತ ಇದೆ ನಿಮ್ ಪ್ಲಾನ್? ಈಗ ಆಲ್ರೆಡಿ ನಾನು ಈಗ ನಾಳೆ 23 ಈಗ 3 ತಿಂಗಳ ಸರ್. ಓಕೆ, 4 ತಾರೀಕು ಅಂತ ತಂದಿದ್ದೆ ಸರ್. ನಾವು ಎಷ್ಟು ಕೇಳ್ತದ್ರಿ ಇವಾಗ? ಇನ್ನ ಮಾಡಿಲ್ಲ ಸರ್. ಅಲ್ಲ, ನಾನು ಹೇಳ್ತಾರ್ದೆ ಪ್ಲಾನ್ ಏನು, ಹೆಂಗ್ ಹೆಂಗ್ ಮಾಡ್ಕೊಡ್ರಿ ಅಂತಂದ್ರೆ, ಇವಾಗ ಬರೀ 10 ಸಾಕಾಣಿಕೆ ಮಾಡಿದಿರಿ. ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಈ ನಾವು ಕೊಟ್ಟಿಗೆ ಪದ್ಧತಿಲಿ ಅಥವಾ ಆಧುನಿಕ ಪದ್ಧತಿಲಿ ಕುರಿ ಸಾಕಾಣಿಕೆ ಮಾಡಿದಾಗ ಒಂದೇ ಸರಿಗೆ ಲಾರ್ಜ್ ಆಗಿ ಇನ್ವೆಸ್ಟ್ ಮಾಡ್ಬೇಡ್ರಿ. ಈಗ 10 ಸಾಕಾಣಿಕೆ ಮಾಡಿದ್ರಲ್ಲ, ನೆಕ್ಸ್ಟ್ ನೀವು 25 ಮಾಡಿ ಅಥವಾ 50 ಮಾಡಿ ಮ್ಯಾಕ್ಸಿಮಮ್. ಆಮೇಲೆ ಏನಿದೆಯಲ್ಲ, ಅದನ್ನ ಒಂದು 100 ತಗೊಂಡು ಹೋಗಂತ್ರಿ. 100 ಬಂದಾಗ ನೀವು ಮೇಲ್ಛಾವಣಿ ಪದ್ಧತಿಲಿ ಸಾಕುವಂತ್ರಿ. ಇವಾಗ ಬೇಡ ಯಾಕಂತ ಕೇಳಿ, ಎಲ್ಲಾ ರೀತಿಯಿಂದ ನೋಡೋಕ್ಕಾಗ್ಲಿ, ಫಸ್ಟ್ ಇನ್ನು ನಿಮ್ಗೆ ಎಕ್ಸ್ಪೀರಿಯನ್ಸ್ ಬೇಕು ಬೇಕು. ಹಿಂಗಾಗಿ ನೀವೇನ್ ಮಾಡ್ರಿ ಅಂತಂದ್ರೆ, ಒಂದು 50 ಕುರಿ ಸಾಕಾಣಿಕೆನ ನಾರ್ಮಲ್ ಆಗಿ ಏನ್ ಮಾಡ್ತಾ ಇದ್ರೆ, ಶೆಡ್ ಸಾಕಾಣಿಕೆಲ್ ಮಾಡ್ತಾ ಇದ್ರೆ ಅದ್ರಲ್ಲೇ ಮಾಡಿ. ಆಮೇಲೆ ಮೇಸದ ಏನೇನ್ ಮೇಯಿಸ್ತಾ ಇದ್ರಿ ಅದಕ್ಕೆ? ಏನಿಲ್ಲ, ನೀವು ಗ್ರಾಮ ಪಂಚಾಯತ್ ಅಪ್ಲಿಕೇಶನ್ ಹಾಕಿ, ಅದಕ್ಕೆ ನಿಮ್ದು ಜಾಬ್ ಕಾರ್ಡ್ ಇರ್ಬೇಕ್ರಿ. ಜಾಬ್ ಕಾರ್ಡ್ ಬೇಕು, ಅದು 6 ಜನ ಜಾಬ್ ಇದನ್ನ ಮೆಂಬರ್ಸ್ ಅನ್ನ ಒಂದು ಜಾಬ್ ಕಾರ್ಡ್ ಅನ್ನ ಅವ್ರಿಗೆ ಕೊಡ್ಬೇಕಾಗತ್ತೆ. ಕೊಟ್ಬಿಟ್ಟು ಏನ್ ಮಾಡಿ ಅಂತಂದ್ರೆ, ಅಪ್ಲಿಕೇಶನ್ ಕೊಡ್ರಿ, ಅದ್ರ ಜೊತೆಗೆ ಹತ್ರದಲ್ಲೇ ನೀವು ಪಶು ವೈದ್ಯಕೀಯ ಸಂಸ್ಥೆ ನಿಮ್ಮ ಹಳ್ಳಿ ಯಾವ ವ್ಯಾಪ್ತಿಗೆ ಬರುತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ಪಶು ವೈದ್ಯರಿಂದ ನೀವು ಒಂದು ಇವ್ರ ಹತ್ರ ಜಾನುವಾರು ಇವೆ ಅಂತ ಬಂದು ದೃಢೀಕರಣ ಪತ್ರ ಕೊಡ್ಬೇಕು. ಅವರಿಂದ ದೃಢೀಕರಣ ಪತ್ರ ಕೊಟ್ಟು ಉಳಿಕಿದ ನಿಮ್ ಡಾಕ್ಯುಮೆಂಟ್ಸ್ ತಗೊಂತಾರೆ ಅವ್ರು, ಆಧಾರ್ ಕಾರ್ಡ್ ಅದು ಇದು ಸಮಥಿಂಗ್ ತೊಗೊಳ್ತಾರೆ. ಅದನ್ನ ಕೇಳಿ ನೋಡ್ರಿ ಗ್ರಾಮ ಪಂಚಾಯತಿಯಲ್ಲಿ, ಅದು ನೀವು ಕೊಟ್ರಂತಂದ್ರೆ ಅವ್ರು ಅದನ್ನ ಸಬ್ಸಿಡಿ ಅಮೌಂಟ್ನ ನಿಮಗೆ ಅಮೌಂಟ್ ಇದು ಮಾಡ್ತಾರೆ. ಆಮೇಲೆ ನಿಮಗೆ ಶೆಡ್ ನಿರ್ಮಾಣ ಮಾಡಿದ್ದು ಬಂದ್ಬಿಟ್ಟು GPS ಮಾಡ್ಬಿಟ್ಟು ಅದೆಲ್ಲ ನಿಮಗೆ ಅಮೌಂಟ್ ಅದು ಆಸ್ ಯೂಶುವಲ್ ಅವ್ರದ್ದೇನು ಪ್ರೊಸೀಜರ್ ಇದೆಯಲ್ಲ ಮಾಡ್ತಾರೆ. ಇನ್ನೊಂದು ಸರ್, ಇದು ನಮ್ದು ಕೆಂಗುರಿ ಅಂತೇಳಿ ಇದಿರುತ್ತಲ್ಲ ಸರ್. ಹೌದೌದು, ಕುರಿ ಅದೇ ತರ ಅದು ಕೆಂಗುರಿನೇ ಅಲ್ಲ ಅಂತೇಳಿ ಯಾವ ತರ ತಗೋಬೇಕಾದ್ರೆ ನಾವು ಕೆಂಗುರಿ ಅಂತೇಳಿ ಹೆಂಗ್ ಕಂಡಿಡ್ಬೇಕು ಸರ್? ಅದು ಏನಿಲ್ಲ, ಅದು ಹೆಸರು ಹೇಳೋ ಪ್ರಕಾರ ಅದು ಏನಿದೆಯಲ್ಲ ಕೆಂದ ಬಣ್ಣದಲ್ಲಿ ಇರುತ್ತೆ, ಗೋಲ್ಡನ್ ಕಲರ್ ಕುರಿ ಇರುತ್ತೆ. ನಮ್ಮ ಭಾಗದಲ್ಲಿ ಇರೋದು ಎಲ್ಲ ಆಲ್ಮೋಸ್ಟ್ ಎಲ್ಲ ಕೆಂಗುರಿನೇ ಜಾಸ್ತಿ ಇರೋದು, ಕರಿ ಕುರಿ ನಾವು ಕಾಣ್ತಾ ಇಲ್ಲ ಸರ್. ಅದರಲ್ಲಿ ಏನೇಳಿ, 9 ಈಗ ನಾನು 10 ಟಗರು ಮರಿ ತಂದಿನ ಸರ್, ನಮ್ ನೋಡಿದವ್ರ ಪಕ್ಕ ಒಂದು ಮರಿ ನಾನು ಮೊನ್ನೆ ತಂದಿನಲ್ಲ ಗೊತ್ತಾಗಿಲ್ಲ ಸರ್ ನನಗೆ, ಆದ್ರೆ ಒಂದ್ ಮರಿ ಕೆಂಗುರಿ ಬಂದಿದೆ, ಉಳಿದೆಲ್ಲ ಬೇರೆ ತರ ಇದೆ. ಅಂದ್ರೆ ಅದು ಆ ಮರಿ ಮಾತ್ರ ಈ 9 ಆ ಮರಿ ಚೆನ್ನಾಗಿ ಗ್ರೋತ್ ಬಂದಿದೆ ಸರ್. ಇಲ್ಲ, ಏನ್ ಗೊತ್ತಾ, ನಾನು ಆಗ್ಲೇ ಮುಂಚೆ ಸ್ಟಾರ್ಟಿಂಗ್ ಈ ಪ್ರೋಗ್ರಾಮ್ ಸ್ಟಾರ್ಟ್ ಆದಾಗ ಒಂದು ಮಾತು ಹೇಳಿದೆ. ಏನ್ ಗೊತ್ತಾ, ನಾವು ಬ್ರೀಡ್ ಸೆಲೆಕ್ಷನ್ ಅಲ್ಲಿ ತುಂಬಾ ಅಕ್ಯುರೇಟ್ ಆಗಿರ್ಬೇಕು. ಈಗ ನಮ್ಮ ಒಂದು ಪ್ರದೇಶದಲ್ಲಿ ಇರೋಂತದ್ದು ತಳಿಯನ್ನ ನಾವು ಸಾಕೋದು ಬಹಳ ಒಳ್ಳೇದು, ಯಾಕಂದ್ರೆ ಅದು ಇದೇ ಏರಿಯಾದಲ್ಲಿ ಬೆಳವಣಿಗೆ ಆಗುತ್ತೆ. ಆಲ್ರೆಡಿ ಅದ್ರದ್ದು ಅದ್ರದ್ದು ಒಂದು ವಂಶ ಏನಾಗಿರ್ತದೆ ಅಂದ್ರೆ ಈ ಒಂದು ಪರಿಸರಕ್ಕೆ ಹೊಂದ್ಕೊಂಡ್ಬಿಟ್ಟಿರುತ್ತೆ. ನಾವು ಬೇರೆ ದೇಶದ್ದಾಗಿರ್ಬೋದು ಅಥವಾ ಬೇರೆ ರಾಜ್ಯದ್ದಾಗಿದ್ದು ಕುರಿ ತಂದ್ಬಿಟ್ಟು ಇಲ್ಲಿ ಸಾಕಾಣಿಕೆ ಮಾಡಿದಾಗ ಅದು ಈ ಪ್ರದೇಶಕ್ಕೆ ಈ ಆಹಾರಕ್ಕೆ ಹೊಂದ್ಕೊಳಕ್ಕೆ ಟೈಮ್ ಬೇಕು. ಆದ್ರಿಂದ ನಿಮಗೆ, ನೀವು ಸತ್ಯ ಹೇಳ್ತಾ ಇದ್ರಿ, ಅಲ್ಲಿ ಏನಿದೆಲ್ಲ ನಿಮ್ದು ಕೆಂಗುರಿ ತುಂಬಾ ಚೆನ್ನಾಗಿ ಡೆವಲಪ್ ಆಗ ಇದೇ ಕಾರಣ. ಸುರೇಶ್ ಅವರೇ ಮಾಡಿ, ಈಗ ಹತ್ತು ಮಾಡಿರಿ, ಆಮೇಲೆ ಇಪ್ಪತ್ ಮಾಡಿ, ಇಪ್ಪತ್ತೈದ್ ಮಾಡಿ, ಐವತ್ತಕ್ಕೆ ಮಾಡಿ. ಐವತ್ತಾದ್ರೆ ಒಬ್ರು ಕಂಪ್ಲೀಟ್ ನಿಂದಿರ್ಬೇಕಾಗತ್ತೆ. ಐವತ್ ಕುರಿಗಳಿದ್ರೆ ಒಬ್ರು ಬೇಕು ಪ್ರತಿನಿತ್ಯ. ಒಳ್ಳೇದು. ಈಗ ತಾವು ಹೇಳುವ ಹಾಗೆ ಒಂದು ಟಗರು ಮರಿಗೆ ಎಷ್ಟು ಜಾಗ ವಿಸ್ತೀರ್ಣ ಬೇಕಾಗತ್ತೆ, ಎಷ್ಟು ಸ್ಕ್ವೇರ್ ಫೀಟ್ ಒಂದು ಟಗರು ಮರಿಗೆ ಕೊಡ್ಬೇಕಾಗತ್ತೆ ನಾವು ಅಂದಾಜಾಗಿ? ಓಕೆ ಸರ್, ನಾವು ಆ ಥರ ಹೇಳೋದಕ್ಕಿಂತ ಅದನ್ನ ಒಂದು ಇದಕ್ಕೆ ಮಾಡೋದಕ್ಕಿಂತ ಒಂದು ಶೆಡ್ ನಿರ್ಮಾಣದ ಬಗ್ಗೆ ಹೇಳ್ತೀನಿ ಸರ್. ಕಾಮನ್ ಆಗಿ ಏನಾಗುತ್ತೆ ಅಂತಂದ್ರೆ, ನಾವು ಶೆಡ್ ನಿರ್ಮಾಣ ಮಾಡ್ಬೇಕಾದ್ರೆ ಮಿನಿಮಮ್ ಒಂದು ಅಪ್ರೋಪ್ರಿಯೇಟ್ ಏನು ಅಗಲ ಏನಿದೆಯಲ್ಲ ಸರ್, 8 ಮೀಟರ್ ಇರಬೇಕು, ಅಥವಾ ಮ್ಯಾಕ್ಸಿಮಮ್ ಅಂತಂದ್ರೆ 12 ಮೀಟರ್ ತನಕ ನಾವು ಅಗಲ ತಗೋಬೇಕು. ಲೆಂತ್ ಏನಿದೆಯಲ್ಲ ಸರ್, ಎಷ್ಟು ಉದ್ದ ಮಾಡಿದ್ರೆ ನಡೆಯುತ್ತೆ ಅದು ಪೂರ್ವಾಭಿಮುಖ ಮುಖವಾಗಿದ್ರೆ ಬೆಟರ್ ಸರ್. ಯಾವುದೇ ಶೆಡ್ಗಳು ದನಗಳದಾಗಿರ್ಬೋದು, ಕುರಿ ಆಗಿರ್ಬೋದು, ಪೂರ್ವ ಪಶ್ಚಿಮ ಆಗಿರ್ಬೇಕು. ಏನಾಗುತ್ತೆ ಅಂತಂದ್ರೆ, ಒಂದು ಗಾಳಿ ಮತ್ತು ಬೆಳಕಿನ ಒಂದು ಹೋಗೋದು ಬರೋದು ಏನಿದೆಯಲ್ಲ ಸರ್, ಅದು ಕರೆಕ್ಟ್ ಆಗಿರುತ್ತೆ, ಅಲ್ಲಿ ಎಲ್ಲಾ ರೀತಿಯಿಂದ ಒಳ್ಳೇದದು. ಆಮೇಲೆ ಈ ಮರಿಗಳ ವಿಷಯಕ್ಕೆ ಬಂದ್ವಿ ಅಂತಂದ್ರೆ, ಕುರಿ ಮರಿಗಳು ಸಾಕಾಣಿಕೆ ಏನಿದೆಯಲ್ಲ ಸರ್, ಅಲ್ಲಿ ಮರಿ ಸಾಕಾಣಿಕೆಗೆ ಜಾಗ ಏನಿದೆಯಲ್ಲ, 16 ಇದು ಆಡಿನ ಮರಿಗಳು ಆಯ್ತಂತ ಕೇಳಿ, ಅಲ್ಲಿ 16-25 ಸ್ಕ್ವೇರ್ ಫೀಟ್ ಜಾಗ ಬೇಕಾಗುತ್ತೆ. ಒಂದು 100 ಸ್ಕ್ವೇರ್ ಫೀಟ್ ಮರಿಗಳು ಸಾಕಾಣಿಕೆ ಬೇಕಾಗುತ್ತೆ. ಕುರಿ ಮರಿಗಳಿಗಾದ್ರೆ 16-20 ಸ್ಕ್ವೇರ್ ಫೀಟ್ ಜಾಗ ಬೇಕಾಗುತ್ತೆ. ಒಂದು ಕರೆ ಇದೆ, ಹೇಳಿ. ಕರೆ ಕಟ್ಟಾಗಿದೆ, ನಿಮ್ ತಮ್ದು ಹೇಳ್ತಾ ಇದ್ರೆ ಮುಂದುವರಿಸಿ ಸರ್. ಅದೇ ಅತಿ ಇಂಪಾರ್ಟೆಂಟ್ ಏನಂತಂದ್ರೆ, ಇಲ್ಲಿ ನಾವು ಕುರಿ ಸಾಕಾಣಿಕೆ ಮಾಡಬೇಕು ಅಥವಾ ಮೇಕೆ ಸಾಕಾಣಿಕೆ ಮಾಡೋದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಕ್ಕೆ ಇಷ್ಟಪಡ್ತೀನಿ. ಎರಡು ಬೇರೆ ಬೇರೆ ಆಗಿ ಮಾಡಬೇಕಾ? ಮಿಕ್ಸ್ ಆಗಿ ಮಾಡೋದು ಒಳ್ಳೇದಲ್ಲ ಸರ್. ಮಿಕ್ಸ್ ಆಗಿ ಮಾಡೋದು ಯಾಕಂತಂದ್ರೆ, ಕುರಿ ಮೇಯ ಪದ್ಧತಿನೇ ಬೇರೆ ಆಗುತ್ತೆ, ಆಡು ಮೇಯ ಪದ್ಧತಿನೇ ಬೇರೆ ಆಗ್ಬಿಡುತ್ತೆ. ಹೌದು. ಯಾಕಂತಂದ್ರೆ ಎರಡಕ್ಕೂ ಹೊಂದಾಣಿಕೆ ಬರೋದಿಲ್ಲ ಸರ್. ಬರೋದಿಲ್ಲ. ಎಷ್ಟೋ ಸರ ನಮ್ಮ ಕುರಿಗಾರು ಏನ್ ಮಾಡ್ತಾ ಇದಾರೆ, ಜೊತೆಗೆ ಸಾಕ್ತಾ ಇದಾರೆ, ಬಟ್ ಆದ್ರೂ ಏನಾಗುತ್ತೆ, ಕುರಿ ಜಾಸ್ತಿ ಇರುತ್ತೆ, ಮೇಕೆ ಕಡಿಮೆ ಇರುತ್ತೆ ಸರ್. ಹೇಗೆ ನೀವು ಕುರಿ ಸಾಕಾಣಿಕೆ ಲಾಭ ಅಂತೀರೋ, ಟಗರ ಮರಿಗಳನ್ನ ಆಡು ಸಾಕಾಣಿಕೆ ಲಾಭ ಅಂತೀರೋ ಹೇಗೆ ಸರ್? ಅದು ನಾವು ಯಾವ ಪ್ರದೇಶದಲ್ಲಿ ಸಾಕ್ತೇವೆ ಅನ್ನೋದ್ರ ಮೇಲೆ ಡಿಪೆಂಡೆಂಟ್ ಆಗುತ್ತೆ. ಗುಡ್ಡಗಾಡು ಪ್ರದೇಶ ಇತ್ತು ಅಂತಂದ್ರೆ ಮೇಕೆ ಸಾಕಾಣಿಕೆ ಲಾಭದಾಯಕ ಸರ್. ಇಲ್ಲ ನಮಗೆ ಬಯಲು ಪ್ರದೇಶ ಇದೆ, ಜಾಸ್ತಿ ಮೇವಿನ ಪ್ರಮಾಣ ಜಾಸ್ತಿ ಇರುತ್ತೆ, ಹುಲ್ಲು ಜಾಸ್ತಿ ಸಿಗುತ್ತೆ ಅಂತಂದ್ರೆ ಅಲ್ಲಿ ಏನಿದೆಯಲ್ಲ, ಕುರಿ ಸಾಕಾಣಿಕೆ ಲಾಭದಾಯಕ ಸರ್. ಯಾಕಂದ್ರೆ ಮೇಕೆ ಏನ್ ಮಾಡುತ್ತೆ ಅಂತಂದ್ರೆ, ಎಲ್ಲ ಒಂದು ಯಾವ್ದೋ ಒಂದು ಗಿಡಕ್ಕೆ ಹೋಯ್ತು ಅಥವಾ ಯಾವ್ದೋ ಒಂದು ಹುಲ್ಲಿನ ಹತ್ರ ಗಿಡ ಹತ್ರ ನಿಂತ್ಕೊಂಡಾಗ ಚಿಗುರು ಚಿಗುರು ತಿನ್ನುತ್ತೆ, ಆಮೇಲೆ ಎಲೆಯ ಕೆಲವೊಂದು ಪಾರ್ಟ್ ಅಷ್ಟೇ ತಿನ್ನುತ್ತೆ ಸರ್. ಅದು ಕುರಿ ಹಂಗಲ್ಲ, ಅದನ್ನ ಎಷ್ಟು ಸಾಧ್ಯ ಎಲ್ಲದೂ ತಿನ್ನಕ್ ಪ್ರಯತ್ನ ಮಾಡುತ್ತದೆ, ಎಸ್ಪೆಷಲಿ ಭೂಮಿಯಲ್ಲಿ ನೆಲದಲ್ಲಿ ಇರುವಂತದ್ದನ್ನ. ಬಟ್ ಇದೇ ಮೇಲ್ಗಡೆ ತುದಿ ತಿನ್ನುತ್ತೆ. ಆಮೇಲೆ ಮೇಕೆ ಏನ್ ಮಾಡ್ತಾವ ಸರ್, ನೀವು ಕೊಡ್ತಾ ಇದ್ರಂತ ಈ ಕಡೆ ಒಳ್ಳೊಳ್ಳೆ ಚಿಗುರುಗಳನ್ನ, ಒಳ್ಳೊಳ್ಳೆ ತಪ್ಪಲುಗಳನ್ನ ಕೊಡ್ತಾ ಇದ್ರಂತಂದ್ರೆ ದಿನ ಪೂರ್ತಿ ಮೇಯ್ದಿತ್ತದು. ಕುರಿ ಹಂಗಲ್ಲ ಸರ್, ಅದು ಮೇಯ್ದ್ಬಿಟ್ಟು ಮಕ್ಕಂತದ್ದು, ಮಕ್ಕಂಬಿಟ್ಟು ನೆಮ್ಲಾಕಂತ ಮಕ್ಕಂತತಿ, ಹಿಂಗಿದಿರುತ್ತೆ. ಅಂದ್ರೆ ಬೇರೆ ಬೇರೆಯಾಗಿ ಸಾಕಾಣಿಕೆ ಮಾಡೋದು ಒಳ್ಳೇದು. ಆಡು ಮತ್ತು ಕುರಿಗಳನ್ನ ಮಾಡೋದಿತ್ತಂದ್ರೆ ಆಡು ಮತ್ತು ಟಗರು ಮರಿಗಳನ್ನ ಬೇರೆ ಬೇರೆಯಾಗಿ ಸಾಕಾಣಿಕೆ ಮಾಡು. ಹೌದು ಸರ್, ಹೌದು ಹೌದು. ಯಾಕಂದ್ರೆ ಇನ್ನೊಂದು ಪ್ಲಸ್ ಪಾಯಿಂಟ್ ಇದೆ ಸರ್, ಕುರಿ ಸಾಕಾಣಿಕೆಯಲ್ಲಿ ಏನಾಗುತ್ತೆ ಅಂತಂದ್ರೆ ಬಾಡಿ ವೇಟ್ ಗೇನ್ ತುಂಬಾ ಫಾಸ್ಟ್ ಇರುತ್ತೆ. ಮೇಕೆ ಸಾಕಾಣಿಕೆಯಲ್ಲಿ ಏನಾಗುತ್ತೆ ಸರ್, ಅವು ಜಾಸ್ತಿ ಮೂವ್ಮೆಂಟ್ ಜಾಸ್ತಿ ಇರುತ್ತೆ. ನೀವು ಕುರಿ ಮತ್ತೆ ಮೇಕೆ ಸಾಕಾಣಿಕೆ ಜೊತೆಗೆ ಮಾಡಿದವರಿಗೆ ಗೊತ್ತಿರುತ್ತೆ ಸಮಸ್ಯೆ, ಎಸ್ಪೆಷಲಿ ಗ್ರೇಸಿಂಗ್ ಮೆಥಡ್ ಅಲ್ಲಿ ಹೊರಗಡೆ ಮೇಯಿಸಕ್ ಬಿಟ್ರ ಅಂತ ಕೇಳ್ರಿ, ಇವು ಆಡೆ ಮಾಡ್ಬಿಟ್ಟು ತುಂಬಾ ಫಾಸ್ಟ್ ಆಗಿ ಓಡಿ ಹೋಗ್ತಾ ಇರ್ತಾವೆ. ಇವು ಕುರಿ ಮೆಲ್ಲಕ್ಕೆ ಹೋಗ್ತಾರೆ, ಆಮೇಲೆ ಮೇಯ್ದು ಅಷ್ಟೇ ಸರ್. ಇದು ಏನ್ ಮಾಡುತ್ತೆ ಅಂತಂದ್ರೆ, ತಾನು ಸಿಕ್ಕದನ್ನ ಕಂಪ್ಲೀಟ್ ಆಗಿ ಮೇಯ್ತಾ ಹೋಗುತ್ತೆ. ಒಂದ್ ಕರೆ ಇದೆ. ಹಲೋ ಹಲೋ, ನಮಸ್ತೆ ಸರ್. ನಮಸ್ಕಾರ, ತಮ್ಮ ಹೆಸರು ಎಲ್ಲಿಂದ ರೀ? ಸರ್ ವೀರೇಶ್ ಅಂತ ಹೇಳಿ ಸರ್, ಲಿಂಗಸೂರು ತಾಲೂಕಿನಿಂದ ಸರ್. ವೀರೇಶ್ ಅವರೇ, ಹೇಗಿದ್ದೀರಿ ಸರ್? ಚೆನ್ನಾಗಿದೆ ಸರ್. ಕುರಿ ಸಾಕಾಣಿಕೆ ಹೇಗಿದೆ ನಿಮ್ದು ಸರ್? ಇದು ಮೇಕೆ ಸಾಕಾಣಿಕೆ ಚೆನ್ನಾಗಿ ನಡೆದಿದೆ ಸರ್. ಮೇಕೆ ಸಾಕಾಣಿಕೆ ಮಾಡಿದಿರಾ ಈಗ? ಹಾ, ಮೇಕೆ ಸರ್ ಟಗರು ಸರ್. ಕೇಳಿ, ನಿಮ್ದು ಏನಾದ್ರು ಸಮಸ್ಯೆಗಳು ಪ್ರಶ್ನೆಗಳು? ನಮ್ದಂತೂ ಸರಳವಾಗಿ ಚೆನ್ನಾಗಿ ನಡೆದ ಸರ್, ಈಗ 5-6 ವರ್ಷ ಆಯ್ತು ಸರ್. ಯಾವ ಪದ್ಧತಿಯಲ್ಲಿ ಸಾಕಾಣಿಕೆ ಮಾಡಿದ್ರಿ ಸರ್ ನೀವು? ನಾವು ಸರ್ ಇದು ಸರ್ ಅಟ್ಟ, ಈಗ ಮೇಲ್ಚಾವಣಿ ಪದ್ಧತಿಯಲ್ಲಿ ಮಾಡಿದ್ರಿ, ಅಟ್ಟ ಕಟ್ಬಿಟ್ಟು ಅದ್ರಲ್ಲಿ ಕೆಳ ಮಾಡಿದಿರಿ? ಹಾ ಸರ್. ಓಕೆ ಓಕೆ ಓಕೆ. ಎಷ್ಟು ಸಾಕಾಣಿಕೆ ಇದಾರೆ ಈಗ ಸರ್? ಕಂಟಿನ್ಯೂ 20 ಸರ್, ಟೈಗರ್ 20 ತರದ 20 ಮಾರದ ಸರ್. ಓಕೆ ಓಕೆ. ಅದ್ರ ಜೊತೆಗೆ ಬ್ರೀಡಿಂಗ್ ಕೂಡ ಪ್ರಾರಂಭವಾಗಿದೆ ಸರ್, ಈಗ 2 ಇಯರ್ಸ್ ಆಯ್ತು ಸರ್. ಈಗ 2 ತಂದಿದ್ವಿ ಸರ್, ಮೇಕೆಗಳು 15 ಆಗಿದ್ವು ಸರ್. ಈಗ ಬ್ರೀಡಿಂಗ್ ಮಾಡ್ತಾರೆ, ಬರೀ ಮೇಕೆ ಮಾಡ್ತಾ ಇದ್ರೆ ಕುರಿನೂ ಮಾಡ್ತಾ ಇದ್ರ? ಎರಡು ಮಾಡಕತ್ತಿವಿ ಸರ್. ಅಂದ್ರೆ ಮೇಕೆ ಸ್ವಲ್ಪ ಫಾಸ್ಟ್ ಆಗಿದೆ ಸರ್, ಕುರಿ ಇನ್ನು 2 ಒಮ್ಮಿಂದ ಇದೆ ಸರ್, ಕುರಿ 7 ಆಗಿದೆ ಸರ್, ಅವು 15 ಆಗಿದೆ. ಅಲ್ಲದೆ ಯಾಕಂದ್ರೆ ಮೇಕೆ ಹುಟ್ಟೋದೇನಿದೆಯಲ್ಲ, ಇದು ಟ್ವಿನ್ಸ್ ಹುಟ್ಟೋದು ಜಾಸ್ತಿ ಇರುತ್ತೆ, ಹಿಂಗಾಗಿ ಆಟೋಮೆಟಿಕ್ ಜಾಸ್ತಿ ಆಗುತ್ತೆ. ಕುರಿ ಕಾಮನ್ ಆಗಿ ಒಂದೊಂದು ಮರಿ ಹಾಕೋದು ಜಾಸ್ತಿ. ಸರ್ ಒಂದ್ ರೀತಿಯಿಂದ ಸರ್ ನೋಡಿದ್ರೆ ಮೇಕೆದ ಸ್ವಲ್ಪ ಲಾಭ ಜಾಸ್ತಿ ಅನಿಸ್ತದೆ ಸರ್, ಬಸ್ ಬ್ರೀಡಿಂಗ್. ಬಟ್ ಮಾರ್ಕೆಟ್ ಯಾವ್ದು ಚೆನ್ನಾಗಿದೆ ಅನ್ಸುತ್ತೆ ನಿಮ್ಗೆ ಮಾರ್ಕೆಟ್? ಈಗ ಕುರಿ ಮಾಂಸಕ್ಕೆ ಜಾಸ್ತಿ ಬೇಡಿಕೆ ಇದೆಯಾ ಅಥವಾ ಹೊರಗಡೆ ಕುರಿ ಜಾಸ್ತಿ ಕೇಳ್ತಾರ ಅಥವಾ ಮೇಕೆ ಕೇಳ್ತಾರ? ಲೋಕಲ್ ಅಲ್ಲಿ ಸರ್ ಮೇಕೆ ಓತಾಯ ಅಂತೀವಂತ ಸರ್, ಅದಕ್ಕೆ ಮೇಕೆಗಳಿಗೆ ಬೇಡಿಕೆ ಜಾಸ್ತಿ ಇದೆ ಸರ್ ನಮ್ ಲಿಂಕ್ಸ್. ಓಕೆ ಓಕೆ ಓಕೆ. ನಮ್ಮ ವ್ಯಾಪಾರ ಎಲ್ಲ ನಾನು ಬೇರೆ ಕಡೆ ಎಲ್ಲಿ ಹೋಗಲ್ಲ ಸರ್ ಸಂತೆಗೆ, ಬಟ್ ನಾ ಪರ್ಚೇಸ್ ಮಾಡ್ಬೇಕಾದ್ರೆ ಸಿಂಧನೂರು ಆಮೇಲೆ ಅಮೀನ್ಗಡ ಹೋಗಿ ತಗೊಂಡ್ಬರ್ತೀವಿ ಸರ್. ಓಕೆ ಓಕೆ. ಮೇಕೆಗಳನ್ನ ನಾನು ಅಮೀನ್ಗಡಲ್ಲಿ ತಗೊಂಬಂದಿರ ಸರ್. ಅಂದ್ರೆ ಜವಾರಿ ಉಸ್ಮಾನಾಬಾದಿ ತಂದು ಸರ್ ಶಿರೋಯಿ ಹೋಟ್ಲಿಂದ ಕ್ರಾಸ್ ಮಾಡಿಸಿದ್ರು. ಹಾ ಸರ್, ಕ್ರಾಸ್ ಮಾಡಿದಕ್ಕೆ ಸ್ವಲ್ಪ ಓತಗಳ ತೂಕ ನಮ್ಗೆ ಸ್ವಲ್ಪ ಜಾಸ್ತಿ ಕಾಣುತ್ತೆ. ಹೌದು ಆಗುತ್ತೆ, ಹಂಗಾಗಿ ಕ್ರಾಸಿಂಗ್ ನಡೆಸ್ತಾರೆ. ಇಲ್ಲ ಒಳ್ಳೇದು, ಇದು ಮಾಡ್ತಾ ಇದ್ರಿ. ಏನಾದ್ರೂ ಸಮಸ್ಯೆ ಏನಾದ್ರೂ ಇದೆಯಾ ನಿಮ್ದ್ರಲ್ಲಿ? ಈಗ ನೀವು ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದೀರಾ? ಸಮಸ್ಯೆ ಸರ್ ಟಗರಿಗೆ ಒಂದು ಸರ್, ಟಗರಿ ಕುರಿ ಟಗರು ಸರ್ ಟೋಟಲ್ ಎರಡಕ್ಕ ಒಂದು. ಜೂನ್ ಜುಲೈ ಆಗಸ್ಟ್ದಲ್ಲಿ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಸರ್ ಮೇಕೆ ಇದು ಕುರಿ ಸಾಕಾಣಿಕೆ ಅದು ಬಾಯ್ ಬೇನೆ ಕಾಲ್ ಬೇನೆ ಸರ್. ಪ್ರಿಕಾಷನರಿ ಆಗಿ ನಾನು ವ್ಯಾಕ್ಸಿನ್ ಗಳನ್ನು ಕೂಡ ನಾನು ಪ್ರಹ್ಲಾದ್ ಸರ್ ಸರ್ ಯೂನಿವರ್ಸಿಟಿ ಸರ್ ಅವ್ರ ಕಡೆಯಿಂದ ಸಜೆಸ್ಟ್ ತಗೊಂಡು, ಮತ್ತೆ ನಮ್ ಲಿಂಗಸೂರು ತಾಲೂಕು ಇದ್ರು ಸರ್ ಅಮರೇಗೌಡ ಪಾಟೀಲ್ ಅಂತ ಹೇಳ್ತಾರೆ ಅವ್ರ ಕಡೆಯಿಂದ ಸಲಹೆ ತಗೊಂಡ್ರು. ನಾನು ಪ್ರಿಕಾಷನರಿ ಆಗಿ ನಾನು ವ್ಯಾಕ್ಸಿನ್ ಅವನ್ನೆಲ್ಲ ಮಾಡಿಸಿದ್ರು ಕೂಡ ಎರಡು ಮೂರು ಡ್ಯಾಮೇಜ್ ಆಗ್ಬಿಡ್ತು. ನಿಜ ಸಂಗತಿ ಏನಂತಂದ್ರೆ, ಇವತ್ತಿಗಾದ್ರೂ ನಮ್ಮ ಮಾರುಕಟ್ಟೆಯಲ್ಲಿ ಈ ಒಂದು ನೀಲಿನಾಲಿಗೆ ರೋಗ, ಆಕ್ಚುಲಿ ಅದು ಕಾಲುಬಾನಿ ಮತ್ತು ಬಾಯಿಬೇನಿ ರೋಗ ಅನ್ನೋದಕ್ಕಿಂತ ಕುರಿಗಳಲ್ಲಿ ಬರೋದು ನೀಲಿನಾಲಿಗೆ ರೋಗ, ಅದಕ್ಕೆ ಕರೆಕ್ಟ್ ಆದ ವ್ಯಾಕ್ಸಿನ್ ಇಲ್ಲ. ಒಂದೇ ಒಂದು ಏನಂತಂದ್ರೆ ಒಂದೇ ವ್ಯಾಕ್ಸಿನ್ ಇದೆ, ಬ್ಲೂಟಂಗ್ ಬಿಟಿ ಅಂತಂದ್ಬಿಟ್ಟು ಏನಿದೆಲ್ಲ ರಕ್ಷಾ ಅಂತ, ರಕ್ಷಾ ಬ್ಲೂಟಂಗ್ ಅಂತ ವ್ಯಾಕ್ಸಿನ್ ಇದೆ. ಆ ಒಂದೇ ವ್ಯಾಕ್ಸಿನ್ ಏನಾಗಿದೆ ಅಂದ್ರೆ ಅಷ್ಟು ಅಪ್ರೋಪ್ರಿಯೇಟ್ ಕೆಲಸ ಮಾಡ್ತಾ ಇಲ್ಲ. ಅದು ಅದು ಏನ್ ಪ್ರಾಬ್ಲಮ್ ಇದೆ ಅಂತಂದ್ರೆ, ನಮ್ಗೆ ಒಂದ್ಸರಿ ನಾವು ಕಂಪ್ನಿನೆಲ್ಲ ಕಂಪ್ಲೇಂಟ್ ಮಾಡಿದ್ವಿ. ಕಂಪ್ಲೇಂಟ್ ಮಾಡ್ಬಿಟ್ಟು ನಮ್ಮಲ್ಲಿ ಸ್ಯಾಂಪಲ್ಸ್ ಎಲ್ಲ ಬಂದು ತೊಗೊಂಡೋದ್ರು, ತೊಗೊಂಡೋಗ್ಬಿಟ್ಟು ಅವ್ರು ಏನ್ ಹೇಳಿದ್ರು, ಇಲ್ಲ ಸರ್ ನಮ್ಮ ವ್ಯಾಕ್ಸಿನ್ ಚೆನ್ನಾಗಿದೆ, ಬಟ್ ಇಲ್ಲಿ ನಮಗೆ ಬಂದಿರೋ ಸ್ಟ್ರೇನ್ ಏನಿದೆಯಲ್ಲ, ಆ ವೈರಸ್ ಸ್ಟ್ರೇನ್ ಏನಿದೆಯಲ್ಲ, ನಮ್ಗೆ ಅದನ್ನ ಮಾಡೋಕೆ ನಮ್ಮ ಹತ್ರ ಕೆಪಾಸಿಟಿ ಇಲ್ಲ, ನೀವು ಬೇರೆ ಅಪ್ರೋಚ್ ಹಾಕೊಂತಂದು ಈ ರೀತಿ ಅದು ಅಲ್ಲಿಗೆ ಎಂಡ್ ಆಯ್ತು. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಅದು ಒಂದೇ ಒಂದು ವ್ಯಾಕ್ಸಿನ್ ಇರೋದು, ಅದು ಬಿಟ್ಟರೆ ಅದಕ್ಕೆ ಕಾಂಪಿಟೇಟರ್ಸ್ ಯಾರು ಇಲ್ಲ. ಆಮೇಲೆ ಬೇರೆ ವ್ಯಾಕ್ಸಿನ್ಸ್ ಇಲ್ಲ ನೀವು ಮೇಕೆಯಲ್ಲಿ ಇದನ್ನೇನಿದೆಲ್ಲ ಬಾಯಿ ಬೇನಿನ ಎಕ್ಸ್ಪೆಕ್ಟ್ ಮಾಡ್ಬೇಡ್ರಿ, ಆಕ್ಚುಲಿ ಬರ್ತಾನೆ ಇಲ್ಲ ಅದಕ್ಕೆ. ನಾವು ಇವನು ಇಲ್ಲ ಅದು ಆರ್ಫ್ ಅಂತ ಕರಿತೀವಿ, ಅದು ಆ ರೋಗದ ಏನಿದೆಲ್ಲ ತುತ್ತುಡಿ ಸುತ್ತಮುತ್ತಲ ಎಲ್ಲ ಪೂರ್ತಿ ಬಕ್ಕೆ ಬಕ್ಕೆ ಆದಾಗ ಒಂಥರ ಗುಳಿ ಗುಳಿ ಇರುತ್ತೆ, ಗುಳಿಗಳು ಎದಿರುತ್ತೆ, ಆರ್ಫ್ ರೋಗ ಅದು ಒಂದ್ ಸ್ವಲ್ಪ ಜಾಸ್ತಿ ಆಗುತ್ತೆ ಸರ್. ಅದು ಬಿಟ್ರೆ ಮತ್ತೆ ಅದಕ್ಕೆ ಜಾಸ್ತಿ ನನಗೆ ಅದಕ್ಕಿದ ಕಂಪೇರ್ ಮಾಡಿದ್ರೆ ಮೇಕೆ ಸಾಕಾಣಿಕೆ ಬೆಟರ್ ಅಂತ. ಈಗ ರೋಗಗಳು ಕಂಪೇರ್ ಮಾಡಿದ್ರೆ ಎಲ್ಲದನ್ನು ಇದು ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ, ನಿಮ್ಗೆ ಮೇಕೆ ಸಾಕಾಣಿಕೆ ಬಹಳ ಒಳ್ಳೇದು, ಅಲ್ಲಿ ಏನಾಗುತ್ತೆ ರೋಗ ಕಡಿಮೆ ಇರುತ್ತೆ ನಿಮ್ಗೆ, ಆಮೇಲೆ ಸಂಖ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಜಲ್ದಿ. ಹೌದು ಸರ್, ಮೇಕೆ ಸಾಕಾಣಿಕೆ ಬಹಳ ಒಳ್ಳೇದು. ಬಟ್ ಏನಂತಂದ್ರೆ ಅದಕ್ಕೆ ನೀವು ಸೊಪ್ಪು ಸದೇ ತರ ಕರಡಿ ಇರ್ಬೇಕು ಅಷ್ಟೇ. ಇಲ್ಲ ಸರ್, ನಮ್ದು ದಾಳಂಬ್ರೆ ತೋಟ ಇದೆಯಲ್ಲ ಸರ್. ಅಲ್ಲ ಅದ್ರದ್ದು ನಮ್ದು ಹೆಂಗಂದ್ರೆ ಸರ್ ಈ ಕಡೆ ಪೂರ ಅಡ್ಡ ಪದ್ಧತಿನೆಲ್ಲ ಪೂರ ಈ ಕಡೆ ಅಲಿಮಣ್ಣಲ್ಲಿ ಸರ್. ಬೆಳಗ್ಗೆ ನಾವು ತೊಡಗುವ ಕೆಲಸ ಹೊರಗಡೆ ಹಾಕಿಸಿ ಅಲ್ಲೇ ಮೇವು ಹಾಕೋದು ಅಲ್ಲೇ ಇದು ಮಾಡ್ಬಿಡ್ತೀವಿ. ಅದೇ ನೀವು ಕೆಲವೊಂದ್ಸರಿ ದಾಳಿಂಬೆ ತೋಟದಲ್ಲಿ ಬಿಡ್ತೀರಿ ಅನ್ಸುತ್ತೆ, ಅಲ್ಲಿ ಬಿಟ್ಟಾಗ ಹೂ ಎಲ್ಲ ತಪ್ಪಲ ತಿಂತಾವು? ತಪ್ಪಲ ಸರ್, ನಮ್ಮ ಪ್ರಾಕ್ಟೀಸ್ ಸರ್ ಜಾಸ್ತಿ ತಿಂಬಲ್ ಸರ್, ಮೇವು ಜಾಸ್ತಿ ತಿಂತಾವ್ ಸರ್. ಎಲ್ಲಾರ ಒಂದು ಎಳೆ ಚಿಗುರುತ್ತೆ ಮಾತ್ರ ಅದನ್ನ ಕಡಿತೇವ್ ಸರ್. ಅದೇ ಅದು ಕಾಮನ ತಿನ್ನದೇ ಎಳೆ ಎಳೆ ಚಿಗುರು, ಅದು ಬಿಟ್ರೆ ನೀವು ದನಕ್ಕೆ ಹುಲ್ಲು ಹಾಕಿದಂಗೆ ಅಥವಾ ಕುರಿ ಹುಲ್ಲು ಹಾಕಿದಂಗೆ ಹುಲ್ಲು ಹಾಕಿದ್ರೆ ಅಥವಾ ಚಾಪು ಮಾಡಿ ಹುಲ್ಲು ಹಾಕಿದ್ರೆ ಅಷ್ಟು ಚೆನ್ನಾಗಿ ತಿನ್ನಲ್ಲ. ಏನಂದ್ರೆ ಅದ್ರಲ್ಲೂ ಎಳೆ ಎಳೆ ಇದ್ದು ಅಷ್ಟನ್ನೇ ತಿನ್ನೋದು ಅಥವಾ ಗರಿ ಗರಿ ಅಷ್ಟನ್ನೇ ಕಡ್ಕೊಂಡ್ ತಿನ್ನೋದು ಈ ತರ ಮಾಡ್ತಾರೆ. ನಾನು ಅಲ್ಲಿ ನಮ್ಮ ಇದ್ರಲ್ಲಿ ಸರ್ ಶೆಡ್ ಅಲ್ಲಿ ನಾನು ಜಾಸ್ತಿ ಹಸಿಮೇವು ಹಾಕೊಳ್ಳಲ್ಲ ಸರ್. ನಾವು ಜಾಸ್ತಿ ನಾ ಯೂಸ್ ಮಾಡೋದು ಒಣ ಹೊಟ್ಟು ಸರ್, ತೊಗರೆ ಹೊಟ್ಟು ಮತ್ತು ಕಡಲೆ ಹೊಟ್ಟು ಮತ್ತು ನಮ್ದು ಶೇಂಗಾ ಹೊಟ್ಟು ಸರ್ ಮೂರನ್ನ. ಒಳ್ಳೇದು ಒಳ್ಳೇದು. ಅಂದ್ರೆ ದ್ವಿದಳ ಮೇವುಗಳನ್ನ ಏನ್ ಮಾಡ್ತಾ ಇದ್ರಿ ಅಂತಂದ್ರೆ, ನೀವು ಡ್ರೈ ಪೌಡರ್ ಏನಿದೆಯಲ್ಲ ಅದನ್ನ ನೀವು ಶೆಡ್ ಅಲ್ಲಿ ಕೊಡ್ತಾ ಇದ್ರಿ? ಹಸಿಮೇವ ಎಲ್ಲ ಹೊರಗಡೆ ತಿಂತಾವು? ಹಸಿಮೇವೆಲ್ಲ ನಮ್ ತೋಟದಾಗ ನ್ಯಾಚುರಲ್ ಏನ್ ಬಂದಿರ್ತಾರೆ ಅದನ್ನ ಅಷ್ಟೇ ತಿನ್ಬಾರ್ದು ಸರ್. ಒಂದು ನಮ್ ಸ್ವಲ್ಪ ಪ್ರಮಾಣ ನಮ್ದು ಒಂದು ನಮ್ ಮನಿ ಪೂರ್ತಿಕ ಹಸು ಅದಾವ ಸರ್, ಒಂದ್ ಎಮ್ಮೆ ಎರಡು ಹಸು ಅದಾವ ಸರ್. ಅದ್ರಗೋಸ್ಕರ ಸ್ವಲ್ಪ ಹಸಿ ಮೇವನು ಹಾಕಿದ್ದೀನಿ ಸರ್, ಮೇವನು ಐತ್ ಸರ್. ಹಂಗೇನ ನಮ್ಗ ಹೊರಗಡೆ ಬುಡ ಕೊಟ್ಟ ಅನುಕೂಲ ಇಲ್ಲ ಅಂತಂದಾಗ ಒಂದು ಮೇವು ಹಸಿ ಮೇವನ್ನು ಕೊಡ್ತೀನಿ ಸರ್, ಒಂದು ಮೇವು. ಒಳ್ಳೇದು ಒಳ್ಳೇದು. ಅದ್ರ ಜೊತೆಗೆ ನನ್ನ ಸಜೆಷನ್ ಏನ್ ಗೊತ್ತಾ, ನಿಮ್ಗೆ ಒಟ್ಟು ಏನಿದಲ್ ನೀವು ನಿಮ್ಮ ತೋಟದಲ್ಲಿ ಬೆಳೆದ ಪರ್ಚೇಸ್ ಮಾಡಿ ತರ್ತಾ ಇದೀರಾ? ಇಲ್ಲ ಸರ್, ನಾವು ಶೇಂಗಾ ಒಟ್ಟು ತೊಗರಿ ಒಟ್ಟನ ನಮ್ಮದ್ರಲ್ಲಿ ಸರ್. ಓಕೆ ಓಕೆ. ಕಡ್ಲಿ ಹೊಟ್ಟೆ ಏನ ಸರ್, ನಮ್ಮದು ಮಸರಿ ಭೂಮಿ ಇರೋದ್ರಿಂದ ಸರ್ ಕಡ್ಲೆ ಹೊಟ್ಟು ನಾವು ಹಾಕಲ್ ಸರ್ ಜಾಸ್ತಿ, ಹಂಗಾಗಿ ಹಾಕಲ್ ಸರ್ ಕಡ್ಲೆ ಹೊಟ್ಟು ಹಾಕಲ್ ಸರ್. ಏರಿ ಸರ್ಜಾಪುರಲ್ಲಿ ನಾವು ಒಂದು 500-800 ರೂಪಾಯಿ ಒಂದು ಟ್ರಿಪ್ ಕೊಡ್ತಾರೆ ಸರ್ ಕಡ್ಲೆ ಹೊಟ್ಟು. ಸರ್ ನೀವು ಒಂದು ಕೆಲಸ ಮಾಡ್ಬೋದು ಸರ್, ಮನೆ ಗಾಡಿ ಇರೋದ್ರಿಂದ ತಗೊಂಬಂದು ನಿಮ್ಗೆ ದಶರಥ ಉಲ್ ಅಂತ ಕೇಳಿರ್ತೀರಿ ಆಲ್ರೆಡಿ, ಎಡ್ಜ್ ಲೂಸರ್ ಅಂತ ಕರಿತೀವಿ. ಆಮೇಲೆ ಇದು ಸರ್ 31 ಇದೆ ಸರ್. ಓಕೆ ಓಕೆ ಫೈನ್. ಅಲ್ಲಿದ್ದ ಆಮೇಲೆ ನೇಪ್ಯಾರ್ ಒಂದು ಸ್ವಲ್ಪ ಇದೆ ಸರ್. ಸಾಕು ಬಿಡಿ ವೀರೇಶ್ ಅವರೇ, ಒಟ್ಟಾರೆ ನಿಮಗೆ ಆಡು ಸಾಕಾಣಿಕೆ ಲಾಭ ಅನಿಸ್ತಾ ಇದೆಯಾ? ಗ್ರೇಜಿಂಗ್, ಹಾ ಸರ್, ಗ್ರೇಜಿಂಗ್ ರಿನ್ಯೂವಲ್ ಒಂದು ಸರ್, ಆಮೇಲೆ ಸಾಮಾನ್ಯ ಗಿಡಗಳು ಅಂತ ಹೇಳಿ ಇನ್ನೊಂದು ಅಗಲ ಬರುತ್ತೆ ಸರ್. ಅದೊಂದು ಎರಡು, ಒಟ್ಟ ಐದು ಟೈಪ್ಸ್ ಮೇವನ್ನ ನಾಲ್ಕು ಸಾಲಗಳಲ್ಲಿ ನಾನು ಇದು ಮಾಡಿದ್ದೆ ಸರ್. ಅದನ್ನ ಒಂದೊಂದು ಟೈಮು ಹೆಂಗ್ ಸಮಯ ಬರುತ್ತೆ.